ತವ ಕಥಾಮೃತಂ ತಕ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿ ಗಾಜನಾ. ಕೇಶವಚಂದ್ರಸೇನೆ ಮೊದಲಾದಂತಹ ಭಕ್ತರೊಂದಿಗೆ ಮಾತುಕತೆ ಆಡ್ತಾ ಇದ್ದಾರೆ. ಅವರ ಮಾತುಗಳನ್ನ ಅಮೃತದಲ್ಲಿಯೇ ಅದ್ದಿ ತೆಗೆದಂತಹ ಶಬ್ದಗಳಂತಿರುವ ಅವರ ವಾಣಿಯನ್ನ ಕೇಳೋದಕ್ಕೆ ಎಷ್ಟು ಆನಂದದಿಂದ ಆ ಜನ ಅವ್ರ ಕಡೆಯೇ ನೋಡ್ತಾ ಇದ್ರು ಅನ್ನೋದನ್ನ ಮಾಸ್ಟರ್ ಮಹಾಶಯ ಯಾವ ರೀತಿಯಲ್ಲಿ ವರ್ಣಿಸಿದ್ದಾನೆ ಅಂತನ್ನೋದನ್ನ ಕಳೆದ ಶನಿವಾರ ನಾವು ನೋಡಿದ್ದೀವಿ. ಶ್ರೀರಾಮಕೃಷ್ಣ ಈಗ ಬೇರೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಜ್ಞಾನ ಮಾರ್ಗಾವಲಂಬಿಗಳಾದಂತಹ ವೇದಾಂತಿಗಳು ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಪ್ರಳಯ ಜೀವ ಜಗತ್ತು ಇವೆಲ್ಲ ಶಕ್ತಿಯ ಕ್ರೀಡೆ. ವಿಚಾರ ಮಾಡಿ ನೋಡಿದ್ರೆ ಇವೆಲ್ಲ ಸ್ವಪ್ನದ ಹಾಗೆ. ನಿಜವಾಗಿ ಬ್ರಹ್ಮವೇ ಏಕಮಾತ್ರ ವಸ್ತು, ಉಳಿದವೆಲ್ಲ ಅವಸ್ತು. ಶಕ್ತಿಯು ಸ್ವಪ್ನದೋಪಾದಿಯಲ್ಲಿ ಅವಸ್ತು ಅಂತ ಇಷ್ಟು ಮಾತುಗಳನ್ನ ಹೇಳಿದ್ರು. ಇದನ್ನು ನಾವು ಜೀರ್ಣಿಸಿಕೊಳ್ಬೇಕು. ಅವರು ತಪಸ್ಸು ಮಾಡಿ ಸಮಾಧಿ ಸ್ಥಿತಿಯನ್ನು ಹೊಂದಿ ಆ ಅಪೂರ್ವವಾದಂತಹ ದಿವ್ಯ ಸ್ಥಿತಿಯಲ್ಲಿ ಕಂಡುಕೊಂಡಂತಹ ಸತ್ಯ ಇದು. ಕೇವಲ ಪುಸ್ತಕ ಓದಿನಿಂದ ಬಂದಂತಹ ಪದಗಳಲ್ಲ ಇವು. ವೇದಾಂತಿಗಳು ಹೇಳುವಂತಹ ಮಾತು ಕೂಡ ಅನುಭವದಿಂದಲೇ ಬಂದಂತಹದ್ದು. ವೇದಾಂತಿಗಳು ಅಂದ್ರೆ ಯಾರು? ವೇದದ ಅಂತವೇ ವೇದಾಂತ. ವೇದ ಎಲ್ಲ ಬಗೆಯ ಜ್ಞಾನವನ್ನು ಒಳಗೊಂಡಿದೆ, ಅದರಲ್ಲಿ ಲೌಕಿಕ ಅಲೌಕಿಕ ಎರಡೂ ಸೇರಿಕೊಂಡಿದೆ. ಅದರಲ್ಲಿ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಯೋಗ ಮಾರ್ಗ, ಜ್ಞಾನ ಮಾರ್ಗ ಎಲ್ಲವೂ ಸೇರಿಕೊಂಡಿದೆ. ಆ ವೇದದಲ್ಲಿ ಇರ್ತಕ್ಕಂಥ ಕರ್ಮ ಭಾಗವನ್ನ ಮುಗಿಸಿ ಅದರ ಅಂತ್ಯಕ್ಕೆ ಬಂದರೆ ಸಿಗತಕ್ಕಂಥದ್ದೇ ಜ್ಞಾನ ಮಾರ್ಗ. ವೇದಾಂತಿಗಳು ಅಂತಂದ್ರೆ ವೇದದ ಅಂತ್ಯದ ಆ ಜ್ಞಾನ ಭಾಗವನ್ನ ಪ್ರಧಾನವಾಗಿ ಹಿಡಿದುಕೊಂಡಿರುವವರು ಅಂತ ಅರ್ಥ. ವೇದಾಂತ ವೇದದ ಅಂತ್ಯ, ಅದು ಜ್ಞಾನ. ವೇದವೆಂದ್ರೆ ಜ್ಞಾನ ಅಂತ ಅರ್ಥ. ವಿತ್ ಅಂತನ್ನುವ ಸಂಸ್ಕೃತ ಧಾತುವಿನಿಂದ ವೇದ ಅಂತನ್ನುವ ಶಬ್ದ ಬಂದಿದೆ. ಅದೇ ವಿತ್ ಅನ್ನುವ ಧಾತುವಿನಿಂದಲೇ ವಿದ್ಯೆ ಅಂತ ಬಂದಿದೆ. ಇದು ವಿದ್ಯೆ, ಅದು ವೇದ, ಮೂಲ ಧಾತು ಒಂದೇ. ವಿದ್ಯಾಭ್ಯಾಸ ಮಾಡಿದ್ರೆ ಜ್ಞಾನ ದೊರೆಯುತ್ತದೆ. ಆ ಜ್ಞಾನ ಅನ್ನೋದು ಅಗಾಧ, ಆದ್ರಿಂದ ಏನೇ ವೇದ ಅಗಾಧ. ಆದ್ರಿಂದ ವೇದಕ್ಕೆ ಕೈ ಮುಗಿತೇವೆ ನಾವು ಓದೋದಕ್ಕೆ. ನಮ್ಮ ಈ ಚುಟುಕು ಬುದ್ಧಿಗೆ ಶಕ್ತಿ ಸಾಲದು, ಕೈ ಮುಗಿಯುವಲ್ಲೇ ನಾವು ಸಾರ್ಥಕತೆಯನ್ನು ಕಾಣ್ತಾ ಇದ್ದೇವೆ. ಆದರೆ ಅಧ್ಯಯನ ಮಾಡಿಕೊಟ್ರೆ ಅದು ಅಗಾಧ ಅಂತ ಗೊತ್ತಾಗುತ್ತೆ. ಪರಮಾತ್ಮನ ಉಸಿರು ವೇದ ಅಂತಂದ್ರೆ ಅಪೌರುಷೇಯ, ಯಾವ ಒಬ್ಬ ಪುರುಷನಿಂದ ನಿರ್ಮಾಣವಾದಂತಹ ಗ್ರಂಥ ಅಲ್ಲ, ಅದು ಭಗವಂತನಿಂದ ತಾನೇ ತಾನಾಗಿ ಸ್ಫುರಿಸಿದಂತಹ ಸತ್ಯಾಂಶಗಳು. ಭಗವಂತ ಕೂಡ ಒಬ್ಬ ಅಪೌರುಷ ವ್ಯಕ್ತಿ, ಚೈತನ್ಯ, ಚೈತನ್ಯದಿಂದ ಹೊರಹೊಮ್ಮಿದಂತಹ ಜ್ಞಾನ. ಈ ಜ್ಞಾನದಲ್ಲೂ ಕೂಡ ಕೊನೆಯ ಭಾಗ ಪರಮಜ್ಞಾನ, ಅದು ಆತ್ಮಜ್ಞಾನ, ಅದು ಬ್ರಹ್ಮಜ್ಞಾನ. ಅದನ್ನೇ ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಅಂತ ಕರೆಯೋದು ವೇದಾಂತಿಗಳು ಅಂತ ಹೇಳಿದ್ರೆ, ಬಾಕಿ ಉಳಿದ ಎಲ್ಲ ಲೌಕಿಕ ವಿಚಾರಗಳನ್ನ ಬದಿಗೊತ್ತಿ ಪರಮಾರ್ಥವನ್ನು ಮಾತ್ರವನ್ನು ಹಿಡ್ಕೊಂಡವರು. ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲ ಬಗೆಯ ಶಾಂತಿ, ತೃಪ್ತಿ, ಸಮಾಧಾನ, ಆನಂದ ಸಿಗತಕ್ಕಂತಹದ್ದು ಅಲ್ಲಿ ಮಾತ್ರವೇ. ಲೌಕಿಕವಾದಂತಹದ್ದು ಎಂತಹ ಅದ್ಭುತವಾದದ್ದೇ ಆದರೂ ಕೂಡ ಇಡೀ ಭೌಲೋಕದ ಚಕ್ರವರ್ತಿತ್ವ ನಮಗೆ ದೊರಕಿದರೂ ಕೂಡ ಅದು ನಮಗೆ ಅಶಾಂತಿಯನ್ನೇ ಕೊಟ್ಟಿದೆ ವಿನಃ, ತಲೆನೋವನ್ನೇ ಕೊಟ್ಟಿದೆ ವಿನಃ ಸುಖಶಾಂತಿಯನ್ನು ಖಂಡಿತ ಕೊಡೋದಿಲ್ಲ ಅಂತದ್ದು ವಿವೇಕಿಗಳ ಅನುಭವ. ಆದ್ದರಿಂದ ಯಾರು ಯಾರು ವಿವೇಕಿಗಳಾಗಿದ್ದಾರೋ ಈ ಸಮಾಜದಲ್ಲಿ, ಅವರು ಈ ವೇದಾಂತವನ್ನು ಮಾತ್ರ ಹೇಳಿಕೊಂಡು ವೇದಾಂತಿಗಳು ಅಂತ ಅನ್ಸ್ಕೊಳ್ತಾರೆ. ಅಂತಹ ವೇದಾಂತಿಗಳು ಏನ್ ಹೇಳ್ತಾರೆ ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ, ಸೃಷ್ಟಿ, ಸ್ಥಿತಿ, ಪ್ರಳಯ, ಜೀವ, ಜಗತ್ತು ಇವೆಲ್ಲ ಶಕ್ತಿಯ ಕ್ರೀಡೆ. ವಿಚಾರ ಮಾಡಿ ನೋಡಿದ್ರೆ ಇವೆಲ್ಲ ಸ್ವಪ್ನದ ಹಾಗೆ. ನಿಜವಾಗಿ ಬ್ರಹ್ಮ ಮಾತ್ರವೇ ಏಕಮಾತ್ರ ವಸ್ತು, ಉಳಿದುದೆಲ್ಲ ಅವಸ್ತು. ಶಕ್ತಿಯು ಸ್ವಪ್ನದ ಉಪಾಧಿಯಲ್ಲಿ ಅವಸ್ತು ಅಂತ ಎಷ್ಟು ವಿಚಾರಗಳಿವೆ ಅದರಲ್ಲಿ. ಬ್ರಹ್ಮ ಮಾತ್ರವೇ ವಸ್ತು, ಉಳಿದವುಗಳೆಲ್ಲ ಅವಸ್ತು ಅಂದ್ರು. ವಸ್ತು ಅಂದ್ರೆ ಏನರ್ಥ? ಒಂದು ಪುಸ್ತಕವು ಒಂದು ವಸ್ತು, ಒಂದು ಪೆನ್ನು ಒಂದು ವಸ್ತು, ಒಂದು ಮನೆಯು ಒಂದು ವಸ್ತು. ಇಲ್ಲಿ ಪರಬ್ರಹ್ಮ ಮಾತ್ರ ವಸ್ತು, ಉಳಿದವುಗಳೆಲ್ಲ ಅವಸ್ತು ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು. ಉಳಿದವುಗಳು ಅಂದ್ರೆ ಯಾವುದು? ಟೇಪ್ ರೆಕಾರ್ಡರ್, ಅದು ಅವಸ್ತು. ಮನೆ, ಮಠ, ಆಸ್ತಿ ಪಾಸ್ತಿ, ನಗ, ಅರಣ್ಯ ಎಲ್ಲ ಪ್ರತಿಯೊಂದು ಕೂಡ ಅವಸ್ತು. ನಾವು ಅದನ್ನ ಮಾತ್ರ ವಸ್ತು ಅಂತ ಕರೀತಾ ಇದ್ದೇವೆ. ಭಗವಂತ ಅವಸ್ತು, ಹೇಗೆ ಅದು ನಮ್ಮ ಅವಸ್ಥೆ. ಈಶ್ವರ ಕೋಟಿಗಳಿಗೆ ಈ ಜಗತ್ತು ಸ್ವಪ್ನದಂತೆ ಕಾಣ್ತದೆ, ಭಗವಂತ ಅವನೇ ಸ್ಪಷ್ಟವಾಗಿ ಕಾಣ್ತದೆ. ಪ್ರಾಪಂಚಿಕರಿಗೆ ಭಗವಂತ ಸ್ವಪ್ನದ ಉಪಾಧಿಯನ್ನು ಕೂಡ ಕಂಡು ಕಂಡ ಬಿಟ್ಟರ್ಬಿಟ್ಟ. ಆದರೆ ಜಗತ್ತು ಮಾತ್ರ ಎಷ್ಟು ಸ್ಪಷ್ಟ, ಇದೇ ಶಾಶ್ವತ ಅನ್ವಷ್ಟರ ಮಟ್ಟಿಗೆ ಸ್ಥಿರವಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾವು ಪ್ರಪಂಚದ ಪ್ರತಿಯೊಂದು ವಸ್ತುವನ್ನು ವಸ್ತು ಅಂತ ಕರೆದು ಭಗವಂತನನ್ನೇ ಅವಸ್ತು ಅಂತ ಭಾವಿಸ್ತಾ ಇದ್ದೇವೆ. ಇಲ್ಲಿ ಶ್ರೀರಾಮಕೃಷ್ಣರು ಭಗವಂತನೇ ವಸ್ತು, ಉಳಿದವುಗಳೆಲ್ಲ ಅವಸ್ತು ಅಂತ ಹೇಳಿದರು. ವಸ್ತು ಅಂದ್ರೆ ಏನರ್ಥ? ಈ ಪುಸ್ತಕ, ಪೆನ್ನು ಅಥವಾ ಮನೆ, ಮಠ, ಆಸ್ತಿ ಪಾಸ್ತಿ ಇವುಗಳನ್ನು ವಸ್ತು ಅಂತ ಕರೀತಕ್ಕಂಥದ್ದು ಯಾವ ದೃಷ್ಟಿಯಿಂದ ಅಂದ್ರೆ ಅದು ನಮ್ಮ ಕಣ್ಣಿಗೆ ಇದೆ ಅನ್ನುವಂತೆ ಕಂಡು ಬರ್ತಾ ಇದೆ. ಆದ್ರಿಂದ ಅದನ್ನು ವಸ್ತು ಅಂತ ನಾವು ಕರೆದು ರೂಢಿ ಮಾಡಿಕೊಂಡಿದ್ದೇವೆ. ವಾಸ್ತವವಾಗಿ ಇರುವಂತಹದ್ದೇ ವಸ್ತು, ವಾಸ್ತವವಾಗಿ ಇಲ್ಲದಿರುವಂತಹದ್ದೇ ಅವಸ್ತು. ಈಗ ಅರ್ಥ ಮಾಡ್ಕೊಳ್ಬೇಕು ನಾವು. ವಾಸ್ತವವಾಗಿ ಇರುವಂತಹದ್ದು ಎಂದೆಂದಿಗೂ ಇರುವಂತಹದ್ದು ಪರಮಾತ್ಮ ವಸ್ತು ಮಾತ್ರವೇ. ಪರಮಾತ್ಮ ಹಿಂದಿಯೂ ಇದ್ದ, ಹಿಂದಿಯೂ ಇದ್ದಾನೆ, ಮುಂದೆಯೂ ಇರ್ತಾನೆ. ಆದರೆ ಈ ಮನುಷ್ಯ ಶರೀರ ಅಂತ ಇರತಕ್ಕಂತಹದ್ದು ಹಿಂದೆ ಇರಲಿಲ್ಲ, ಮುಂದೆ ಇರೋದಿಲ್ಲ, ಈಗ ಮಾತ್ರ ಇದ್ದಂತೆ ಕಾಣ್ತದೆ. ಅಷ್ಟರೊಳಗೆ ನಾವು ಎಷ್ಟೆಷ್ಟು ನಾಟಕ ಆಡಬೇಕು ಆಡ್ತಾ ಇದ್ದೇವೆ. ಈ ಜಗತ್ತು ಕೂಡ ಹಾಗೇನೆ, ಇವತ್ತಿದ್ದಂತೆ ನಾಳೆ ಇರೋದಿಲ್ಲ, ಎಲ್ಲ ವ್ಯತ್ಯಾಸ ಹೊಂದುತ್ತದೆ. ಆ ವ್ಯತ್ಯಾಸ ಹೊಂದುವುದೇ ಒಂದು ಲಕ್ಷಣ, ಅದು ಸ್ಥಿರ ಅಲ್ಲ, ಶಾಶ್ವತ ಅಲ್ಲ ಅಂತದಕ್ಕೆ. ಯಾವುದು ಶಾಶ್ವತವೋ ಅದು ವ್ಯತ್ಯಾಸವನ್ನೇ ಹೊಂದೋದಿಲ್ಲ, ಸ್ಥಿರ. ಅಂತಹ ಸ್ಥಿರನಾದಂತಹ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಂತವನು ಸ್ಥಿತ ಪ್ರಜ್ಞ ಅಂತ ಅನ್ಸ್ಕೊಳ್ತಾನೆ. ಯಾರ ಪ್ರಜ್ಞೆ ಸ್ಥಿರವಾಗಿರುತ್ತದೋ ಅವನೇ ಸ್ಥಿತ ಪ್ರಜ್ಞ. ನಮ್ಮ ಬುದ್ಧಿ ಗಳಿಗೆಗೊಂದು ಗಂಡ ಅಂತ. ಈ ವಿದ್ಯುತ್ತಿ ಇನ್ನೊಂದು ಕ್ಷಣಕ್ಕಿಲ್ಲ. ಅದರಲ್ಲೂ ಕೂಡ ದಾನ ಮಾಡ್ತೀನಿ ಅಂತ 1,000 ರೂಪಾಯಿ ಕೊಡ್ತೀನಿ ಅಂತ ಏನಾದ್ರೂ ಮನಸ್ಸಾಗ್ಬಿಡುತ್ತೆ. ಏನೋ ಒಂದು ಮಹತ್ಕಾರಿ ಆಗಬೇಕಾಗಿದೆ, ಒಂದ್ ಸ್ವಲ್ಪ ದಾನ ಧರ್ಮ ಮಾಡಿ ಅಂತ ಎಲ್ಲರಿಗೆ ಕೇಳ್ಕೊಂಡಾಗ ಹುಮ್ಮಸ್ಸು ಬಂದ್ಬಿಡುತ್ತೆ, ಕೊಡೋಣ ಅಂತ. ನಂದು 1,000 ರೂಪಾಯಿ ಇರಲಿ, ನಂದು 1,000 ರೂಪಾಯಿ ಬರ್ಕೊಳ್ಳಿ, ನಂದು 1,000 2,000 ರೂಪಾಯಿ ಬರ್ಕೊಳ್ಳಿ, ಬರ್ಕೊಳ್ಳಕ್ಕೆ ಏನ್ ಕಷ್ಟ, ಬರ್ಕೊಳ್ಳಿ. ಅವನಿಗೆ ಆ ಸಮಯದಲ್ಲಿ ಮನಸ್ಸಿರುತ್ತೆ, ಹೌದು ದಾನ ಮಾಡಬೇಕು, ಒಂದು ಹೆಸರಾದರೂ ಬರುತ್ತೆ, ಸುಮ್ಮನೆ ಇಟ್ಕೊಂಡ್ರೆ ಏನು ಬರುತ್ತೆ ಅಂತ ಆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿಬಿಟ್ಟು ಅವನು ಹೇಳ್ಬಿಟ್ಟಿರ್ತಾನೆ, ಕೊಟ್ಟೆ ಕೊಡ್ತೀನಿ ಅಂತ. ಹೇಗಿದ್ರು ಕೊಡ್ತಾರೆ ಅಂತ ಅಂದ್ಬಿಟ್ಟಿದ್ದೆ ಈ ದಾನ ಪಡೆಯುವವರಿದಾರಲ್ಲ, ಪುಸ್ತಕದಲ್ಲೆಲ್ಲ ಬರ್ಕೊಂಡು ಇನ್ನೇನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮರುಗಿಸ ಹೋಗೋಣ, ಅಥವಾ ಅವ್ರಿಗೆ ಹೋಗೋಕೇನೋ ಅವಕಾಶ ಆಗಿಲ್ಲ, ಅಥವಾ ಬೇರೆಯವ್ರ ಮನೆಗೆಲ್ಲ ಹೋಗ್ಬೇಕಾಗಿತ್ತು, ಕೇಳ್ಕೊಂಡು ಬರ್ಬೇಕಾಗಿತ್ತು, ಅದಕ್ಕೋಸ್ಕರ ಒಂದು ವಾರದ ನಂತರ ಹೋದ್ರೆ ಆಯ್ತು, ಅವ್ರ ಹೆಸರಲ್ಲಿ ಬರ್ಕೊಂಡಿದೆಯಲ್ಲ ಅಂತ ಹೋದ್ರೆ ಅಷ್ಟೊತ್ತಿಗೆ ಅವ್ರ ಮನಸ್ಸು ಬದಲಾಗ್ಬಿಟ್ಟಿರುತ್ತೆ. ನೀವು ಬರ್ಕೊಂಡಿದ್ದೀರಿ ತಾನೆ, ಇರ್ಲಿ ಇರ್ಲಿ ಅದು ಅಂತ ವಾಪಸ್ ಕಲಿಸಿ ಮತ್ತೆ ಬರ್ತಿ ಸದಾಯಿಸಿ ಕೊನೆಗೂ ಕೂಡ ಕೊಡದೇನೆ ಹೋಗ್ತಕ್ಕಂತಹ ಸನ್ನಿವೇಶಗಳು ಬಹಳಷ್ಟು ಇವೆ. ಇದು ಯಾರ್ಯಾರು ಹಣ ವಸೂಲಿ ಕೆಲಸ ಮಾಡ್ತಾರೋ, ದೇವಸ್ಥಾನ ಕಟ್ತೀನಿ ಅಂತ, ಆಸ್ಪತ್ರೆ ಕಟ್ತೀನಿ ಅಂತ, ಕೆರೆ ಬಾವಿ ತೋಡ್ತೀನಿ ಅಂತ ಹಣ ಕಳ್ಕೊಂಡು ಹೋಗ್ತಿರ್ತಾರಲ್ಲ ಅಂತವರಿಗೆ ಅನುಭವಕ್ಕೆ ಬರ್ತಕ್ಕಂಥ, ಒಮ್ಮೆ ಇದ್ದ ಮನಸ್ಸು ಮತ್ತೊಮ್ಮೆ ಇರೋದಿಲ್ಲ ಅಂತ ಒಂದು ಅನುಭವ ಅವ್ರು ಮಾಡ್ಕೊಳ್ತಾರೆ. ಈ ಜಗತ್ತಿನ ಎಲ್ಲ ರೀತಿ ನೀತಿಗಳು ಹಾಗೇನೆ, ಈಗ ಇದ್ದಷ್ಟು ಇನ್ನೊಂದು ಕ್ಷಣಕ್ಕೆ ಇಲ್ಲ. ನಾವು ನಿನ್ನೆ ಇಲ್ಲಿ ಕುಳಿತಿರ್ಲಿಲ್ಲ ಎಷ್ಟೊಂದು ಜನ, ಈಗೆಲ್ಲ ಕುಳಿತಿದ್ದೇವೆ. ಉಪನ್ಯಾಸ ಮುಗಿದ್ಮೇಲೆ ನಾನೇನು ಹೇಳಬೇಕಾಗಿಲ್ಲ, ಇನ್ನೆಲ್ಲ ಹೋಗ್ಬೋದು ಅಂತ. ಆಮೇಲೆ ನೋಡಿದ್ರೆ ಈ ಪುನಃ ಇದು ಖಾಲಿಯಾಗಿರುತ್ತೆ. ಹೀಗೆ ಬದಲಾಗ್ತಾ ಇರುತ್ತೆ. ಈ ಬದಲಾಗ್ತಕ್ಕಂಥದ್ದು ಯಾವುದೇ ಆಗಿರಲಿ ಈ ಜಗತ್ತಿನಲ್ಲಿ ಅದು ವಸ್ತು ಅಂತ ಅನಿಸ್ಕೊಳ್ಳೋದಿಲ್ಲ, ಅದೆಲ್ಲ ಅವಸ್ತು. ಶಾಶ್ವತವಾಗಿರತಕ್ಕಂಥದ್ದು ಆತ್ಮ, ಪರಮಾತ್ಮ, ಪರಬ್ರಹ್ಮ, ಯಾವ ಶಬ್ದದಿಂದ ಬೇಕಾದರೂ ನೀವು ಕರೆಯಿರಿ, ವಿಷಯ ಅದೇನೆ, ಅದು ಮಾತ್ರ ಎಂದಿಗೂ ಬದಲಾಗ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಕೂಡ ಶಾರೀರಿಕವಾಗಿ ಬದಲಾಗ್ತಕ್ಕಂಥವರು. ಆತ್ಮ, ನಮ್ಮೆಲ್ಲರ ಆತ್ಮ ಖಂಡಿತವಾಗಿ ಬದಲಾಗ್ತಕ್ಕಂಥದ್ದಲ್ಲ. ಅದು ಹಿಂದೆ ಹೇಗಿತ್ತು, ಇಂದು ಹಾಗೆ ಇದೆ, ಮುಂದೆಯೂ ಹಾಗೆ ಇರುತ್ತದೆ. ಈ ರೀತಿಯಲ್ಲಿ ಸ್ಥಿರವಾಗಿರತಕ್ಕಂಥದ್ದು ಒಂದೇ ವಸ್ತು, ಆ ಪರಮಾತ್ಮ ಒಬ್ಬನೇ ಸ್ಥಿರ, ಪರಬ್ರಹ್ಮ ಒಂದೇ ಸ್ಥಿರ. ಆದ್ರಿಂದ ಅದು ಮಾತ್ರವೇ ವಸ್ತು, ಉಳಿದವುಗಳೆಲ್ಲ ಅವಸ್ತು ಅಂತ ಹೇಳಿದ್ರು. ಬಳಿಕ ಶಕ್ತಿಯು ಕೂಡ ಸ್ವಪ್ನದೋಪಾದಿಯಲ್ಲಿ ಅವಸ್ತು ಅಂತ ಹೇಳಿದ್ರು. ಶಕ್ತಿ ಅಂದ್ರೆ ಏನದು? ಪರಮಾತ್ಮನ ಶಕ್ತಿ, ಪರಬ್ರಹ್ಮ ಮತ್ತು ಶಕ್ತಿ, ಬ್ರಹ್ಮ ಮತ್ತು ಮಾಯೆ ಅಂತ ಎರಡಾಗಿ ನಮಗೆ ಕಂಡು ಬರ್ತದಲ್ಲ ಅದೇ. ಯಾವುದದು ಶಕ್ತಿ ಅಂತಂದ್ರೆ, ಏನೇನು ವ್ಯಕ್ತವಾಗಿದೆಯೋ ಅದೆಲ್ಲ ಪರಮಾತ್ಮನ ಶಕ್ತಿ. ಸೂರ್ಯ ಚಂದ್ರ ನಕ್ಷತ್ರಾದಿಗಳಿಂದ ಹಿಡಿದು ಈ ಭೂಮಿಯವರೆಗೆ ಪ್ರತಿಯೊಂದು ಕೂಡ ವ್ಯಕ್ತವಾಗಿದೆ. ಇದು ವ್ಯಕ್ತವಾಗಿರುವುದು ಪರಮಾತ್ಮನ ಶಕ್ತಿಯಿಂದ. ಆ ಶಕ್ತಿಯ ವ್ಯಕ್ತರೂಪವೇ ಈ ಜಗತ್ತು. ಈ ಜಗತ್ತಿನ ಹಿನ್ನೆಲೆಯಲ್ಲಿ ಆ ಇದನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ಇದೆ, ಅದನ್ನೇ ಆದ್ಯಾಶಕ್ತಿ ಅಂತ ಕರೆಯೋದು, ಅದನ್ನೇ ಮಹಾಮಾಯೆ ಅಂತ ಕರೆಯೋದು, ಅದನ್ನೇ ಮಹಾರಾತ್ರಿ ಅಂತ ಕರೆಯೋದು, ಅದನ್ನೇ ನವದುರ್ಗೆ ಅಂತ ಕರೆಯೋದು, ಅದನ್ನೇ ಎಲ್ಲ ಬಗೆಯ ದೇವಿಯರ ಹೆಸರಿನಿಂದ ಕರೆಯುವಂಥದ್ದು. ಮಾರಮ್ಮನಿಂದ ಹಿಡಿದು ರಾಜರಾಜೇಶ್ವರಿಯವರೆಗೆ ಎಲ್ಲವೂ ಕೂಡ ಆ ಶಕ್ತಿಯ ವಿವಿಧ ಆವಿರ್ಭಾವಗಳು. ಈ ಶಕ್ತಿ ಎಲ್ಲಿಂದ ಬಂತು? ಪರಬ್ರಹ್ಮದಿಂದ ಬಂತು. ಪರಬ್ರಹ್ಮ ಕಾರ್ಯಶೀಲನಾದಾಗ ಅವನೇ ಶಕ್ತಿ. ಪರಬ್ರಹ್ಮ ಸುಮ್ಮನೆ ತನ್ನ ಪಾಡಿ ತಾನಿದ್ದಾಗ ನಿರ್ವಿಕಾರ ನಿರ್ಗುಣ ಪರಬ್ರಹ್ಮ. ಯಾವುದು ವ್ಯಕ್ತವಾಗಿದೆಯೋ ಅದೆಲ್ಲವೂ ಒಂದು ದಿನ ಲುಪ್ತವಾಗಲೇಬೇಕು. ನಮ್ಮ ಎಷ್ಟೋ ಜನ ವೃದ್ಧರು ಎಲ್ಲಿದ್ದಾರೆ, ಅವರ ತಂದೆ ತಾಯಿಗಳು ಎಲ್ಲಿದ್ದಾರೆ? ಇಲ್ಲ, ಯುವಕರಿದ್ದಾರೆ, ಅವರ ತಂದೆ ತಾಯಿಗಳಿದ್ದಾರೆ, ಆದರೆ ತಾತ ಮುತ್ತಾತದ್ರು ಇಲ್ಲ. ಅವರಿಲ್ಲ ಮಾತ್ರ ಅಲ್ಲ, ಅವರ ಹೆಸರೇ ಇಲ್ಲ. ಹೆಸರಿಲ್ಲ ಅನ್ನೋದಕ್ಕೆ ಸಾಕ್ಷಿ ಏನಂದ್ರೆ, ಮೊಮ್ಮಗನನ್ನು ಕೇಳಿ ನೋಡಿ, ನಿನ್ನ ತಾತನ ಹೆಸರೇನೋ ಗೊತ್ತಿಲ್ಲ. ಹೆಸರೇ ಅಳಿಸಿ ಹೋಗುವಷ್ಟರ ಮಟ್ಟಿಗೆ ಲುಪ್ತವಾಗಿ ಹೋಗ್ಬಿಟ್ಟಿರ್ತದೆ. ಅದಕ್ಕೋಸ್ಕರವೇ ಇಲ್ಲಿ ಬರೆಸಿಬಿಡುದು. ಕಟ್ಟಡ ಕಟ್ಟಿ 5,000 ರೂಪಾಯಿ ಕೊಟ್ಟವನದ್ದು ಹೆಸರಲ್ಲಿ ಬರೆಯುದು ಅಂತ. 5,000 ರೂಪಾಯಿ ಯಾರು ಕೊಡ್ತಾರೋ ಅವ್ರ ಹೆಸರು ಯಾಕೆ ಬರೆಯುದು ಅಂತ ಹೇಳಿದ್ರೆ, 5,000 ರೂಪಾಯಿ ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. 10 ರೂಪಾಯಿ ಬಿಚ್ಚಬೇಕಾದ್ರೆ ಈ ಮಂಗಮಷ್ಟಿಯಿಂದ ಬಿಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಅದರಲ್ಲಿ 5,000 ರೂಪಾಯಿ ಕೊಟ್ಟರೆ, 5,000 ರೂಪಾಯಿ ಮೇಲ್ಪಟ್ಟವ್ರು ಕೊಟ್ಟು ಅವ್ರ ಹೆಸರು ಬರೆಯಿದೆ ಅದಕ್ಕೆ ಅಂತಂದ್ರೆ ಸ್ಥಿರವಾಗಿ ಇರಲಿ ಅಂತ. ಆದ್ರೆ ಇದು ಒಂದು ತರ ಸ್ಥಿರ ನಿಜ. ಎಲ್ಲಿಯವರೆಗೆ ಈ ಕಟ್ಟಡ ಇರ್ತದೋ ಅಲ್ಲಿವರೆಗೆ ಮಾತ್ರ ಅದು ಸ್ಥಿರ. ಆದರೆ ಜ್ಞಾನಿಗಳು ಬಹಳ ದೂರದವರೆಗೆ ನೋಡ್ತಾ ಇರ್ತಾರ. 1,000 ವರ್ಷದ ನಂತರ ಭೂಕಂಪಾದಿಗಳು ನಡೆದು ನಾಡು ಕಾಡಾಗೋಗ್ಬಿಟ್ಟಿರುತ್ತೆ, ಕಾಡು ನಾಡಾಗೋಗ್ಬಿಟ್ಟಿರುತ್ತೆ. ಇಡೀ ಬೆಂಗಳೂರೇ ಭೂಕಂಪಕ್ಕೆ ಒಳಗಾಗಿ ಯಾರ ಹೆಸರು ಯಾರ ಕಲ್ಮೆನೂ ಇರೋದಿಲ್ಲ. ಆದ್ರಿಂದ ಎಷ್ಟೇ ಇದನ್ನ ನಾವು ಶಾಶ್ವತ ಅಂತ ತಿಳಿದರೂ ಕೂಡ ಒಂದು ದಿನ ಇದು ಹೋಗುವಂತಹದ್ದು. ಈ ಪ್ರಜ್ಞೆ ನಮ್ಮಲ್ಲಿ ಯಾವಾಗ ಬರ್ತದೋ ಆವಾಗ ನಾವು ಸ್ಥಿರವಾದದರ ಕಡೆಗೆ ಮಾತ್ರ ಮನಸ್ಸನ್ನು ಕೊಡ್ತೇವೆ. ತತ್ಪರಿಣಾಮವಾಗಿ ಶಾಶ್ವತವಾದ ಸುಖ ಶಾಂತಿ ತೃಪ್ತಿ ಆನಂದವನ್ನು ಹೊಂದುತ್ತೇವೆ. ಇದಲ್ಲದೆ ಬೇರೆ ದಾರಿಯೇ ಇಲ್ಲ. ಒಬ್ಬನೊಬ್ಬ ಮನುಷ್ಯ, ಅವನು ಒಂದು ಹಳ್ಳಿಯಲ್ಲಿದ್ದ. ಅವನ ಪಾಡಿಗವನು ಅಂಡಲಿದ್ದ, ತಿರುಗ್ತಾ ಇದ್ದ. ಏನಪ್ಪ ದಾರಿ ಮೇಲೆ ಹೋಗೋರು ಕೇಳೋದು, ಏನಪ್ಪ ಸುಮ್ಮನೆ ನೀನು ಓಡಾಟ ಇರ್ತೀಯಲ್ಲ, ಏನಾದ್ರು ಒಂದು ಉದ್ಯೋಗ ಮಾಡಬಾರ್ದೆ, ಯಾತಕ್ಕೋಸ್ಕರ ಈ ಒಂದು ದುಸ್ಥಿತಿಗೆ ಗುರಿಯಾಗಿದೆಯಲ್ಲ. ಅದಕ್ಕೆ ಅವನು ಹಿಂದಿ ಫಲ, ಅವನು ಹೇಳ್ತೀರ ಇರ ಹೇಗ, ಇದು ಏನು ಇರುವಂತಹದ್ದಲ್ಲ, ಈ ಸ್ಥಿತಿಯೂ ಕೂಡ ಏನು ಇರುವಂತಹದ್ದಲ್ಲ. ಏ ಬಿ ನಹಿ ರಹೇಗ, ಇದು ಕೂಡ ಏನು ಇರುವಂತಹದ್ದಲ್ಲ ಅಂತ ಅವನು ಒಂಥರ ಉದಾಸೀನವಾಗಿ ಉತ್ತರ ಕೊಡ್ತಾ ಇದ್ದಂತೆ. ಏನೇ ಒಂದು ತಲೆ ಸರಿ ಇಲ್ಲ ಅವನಿಗೆ, ಅಂದ್ರೆ ಸಭೆಗೆಲ್ಲ ಸರಿ ಇದೆ ಅಂತಾನು. ಹಾಗೆ ಎಲ್ಲರೂ ಅವನಿಗೆ ಅದೇ ಪ್ರಶ್ನೆ ಕೇಳೋದು, ಏನಪ್ಪ ಇಲ್ಲಿ ಅವಸ್ಥೆ ಗುರಿಯಾಗಿದೆಯಲ್ಲ, ಏನೋ ಒಂದು ಉದ್ಯೋಗ ಮಾಡ್ಕೋಬಾರ್ದೆ, ಬದುಕಬಾರ್ದೆ ಅಂತ ಕೇಳಿದ್ರು. ಪ್ರತಿಯೊಬ್ಬರಿಗೂ ಅವನು ಹೇಳೋದು, ಏ ಬಿ ನಗಿದ ಹೇಗ, ಏ ಬಿ ನಗಿದ ಹೇಗ. ಹಾಗೆ ಒಬ್ಬ ಗಾಣದವನು, ಗಾಣಿಗರವನು ಕೇಳ್ದ ಅವನು, ಅವನಿಗೂ ಅದೇ ಉತ್ತರ ಕೊಟ್ಟಾಗ ಗಾಣಿಗರವನು ಸ್ವಲ್ಪ ಬುದ್ಧಿವಂತ ಅರ್ಥ ಮಾಡ್ಕೊಂಡ, ಇವನೊಬ್ಬ ಪೆದ್ದ ಭಟ್ಟ ಅಂತ. ಕರ್ಕೊಂಡೋಗಿ ತನ್ನ ಎತ್ತನ್ನು ಮಾರಿ ಗಾಣಕ್ಕೆ ಕಟ್ಟಿದ ಅವನಿಂದ, ತಿರುಗ ನೀನು ಇಲ್ಲಿ, ನಿನಗೆ ಕಾಲಕಾಲ ಊಟ ಕೊಡ್ತೀನಿ, ನೀನು ಅಲ್ಲಿ ಬೀದಿ ಬೀದಿ ತಿನ್ನುತ್ತಾ ಇದೆಯಲ್ಲ ಅದ್ರ ಬದಲು ಇಲ್ಲೇ ತಿರುಗು. ಅವನು ಅದಕ್ಕೂ ಸಿದ್ಧ, ಅಲ್ಲೇ ತಿರುಗ್ತಾ ಬಂದ. ಆದ್ರೆ ಏನಾಯ್ತು, ಅದೇ ಹಳ್ಳಿಯವರು ಅಲ್ಲಿಗೆ ಎಣ್ಣೆ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಕೊಬ್ಬರಿ ತಂದು ತಂದು ಕೊಡ್ತಾ ಇದ್ರು. ನೋಡಿದ್ರೆ ಇವನು ಇಲ್ಲಿದ್ದಾನೆ, ಹೇಗಿನ ಹಿಂದೆ ಈಗ ಏನಪ್ಪಾ ನಿನಗೆ ಇಂತಹ ದುರ್ಗತಿ ಬಂದ್ಬಿಟ್ಟಲ್ಲ, ಅಲ್ಲೇ ಎಷ್ಟು ಸ್ವಾರಸ್ಯವಾಗಿತ್ತು, ಸ್ವಲ್ಪ ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದೆ, ಇಲ್ಲಿ ಗಾಣ ಸುತ್ತಂತ ಕೆಲಸ ಬಂತಲ್ಲ, ಬಹಳ ದುಃಖ ಆಗುತ್ತೆ ನಮಗೆ, ಎಂತ ದುಸ್ಥಿತಿ ನೀನು. ಅವನು ಗಾಣ ಸುತ್ತ ಸುತ್ತ ಹೇಳಿದಂತೆ, ಹೇಗಿನ ಹಿಂದೆ ಈಗ ಯಾವಾಗ ಇದ್ರು ಗಾಣ ಸುತ್ತಾ ಇದ್ರು ಕೂಡ ಏನಿನ ಹಿರೇಗ ಅಂತ ನಿರ್ಲಿಪ್ತನಾಗಿ ಇದ್ರೋ, ಅದನ್ನು ಕಂಡಂತಹ ಕೆಲವು ಬುದ್ಧಿವಂತ ವ್ಯಕ್ತಿಗಳು ಇವನೇನೋ ಸಾಮಾನ್ಯ ಅಲ್ಲ, ಇವನೊಳಗಡೆ ಏನೋ ಒಂದು ಸತ್ವ ಇದೆ ಅಂತ ತಿಳ್ಕೊಂಡು, ಹಾಗೆಯೇ ವಿದ್ಯಾವಂತರು ವಿವೇಕಿಗಳು ತಿಳಿದವರು ಅವರ ಕಡೆಗೂ ಕೂಡ ಇವನ ಸುದ್ದಿ ಹರಿತಾ ಬಂತು. ಅವರು ಕೂಡ ಬಂದು ನೋಡಿದ್ರು, ಮಾತನಾಡಿ ನೋಡಿದ್ರು, ನೋಡಿದ್ರೆ ಇವನು ಉದಾಸಿ ವ್ಯಕ್ತಿ ನಿರ್ಲಿಪ್ತ. ಅವನ ವಿಚಾರವಾಗಿ ರಾತಮ್ಮ ಆ ಊರಿನ ರಾಜರಿಗೆ ಹೇಳಿದ್ರು, ನೋಡಿ ಇಲ್ಲಿ ಒಬ್ಬ ಇತರ ಇದ್ದಾನೆ, ವಿಚಿತ್ರವಾಗಿ ತಿಳಿ ವರ್ತಿಸ್ತಾನೆ, ಏನಿನ ಹೇಗ ಅಂತ ಹೇಳ್ಕೊಂಡೆ, ಖುಷಿಯಾಗಿದ್ದಾನೆ ಇವನು ಅಂತ ಹೇಳಿದಾಗ ರಾಜರು ತಕ್ಷಣ ಕರೆಸಿ ಮಾತನಾಡಿ ನೋಡಿದ್ರೆ ಅವನೊಬ್ಬ ಜ್ಞಾನಿ. ಆತ ಇಷ್ಟೊಂದು ಜ್ಞಾನಿಯಾದ್ರಿಂದ ನಿರ್ಲಿಪ್ತರಾದ್ರಿಂದ ರಾಜ ಏನ್ ಮಾಡ್ತಾನೆ, ನೀನು ಅಲ್ಲಿ ಇಲ್ಲಿ ಸುತ್ತಾಡೋದು ಬೇಡ, ನಿನ್ಗೊಂದು ಮನೆ ಪುಟ್ಟದೊಂದು ಮನೆ ಕಟ್ಕೊಡ್ತೀನಿ, ಈ ಅರಮನೆ ಎದುರುಗಡೆ ಒಂದು ಜಾಗದಲ್ಲಿ ನೀನು ಇರಬೇಕು, ನಮ್ಮ ರಾಜ್ಯಕ್ಕೆ ನೀನು ಘೋಷಣ ಪ್ರಾಯ ಇರು. ಇಲ್ಲಿ ಆನಂದವಾಗಿದ್ದ ಅವನು, ಕಾರ್ಕಾರಕ ಊಟದ ವ್ಯವಸ್ಥೆ ಎಲ್ಲ ಇತ್ತು, ಅನುಕೂಲವಾಗಿತ್ತು. ಈಗ ದರ್ಬಾರಕ್ಕೆ ಪ್ರಜೆಗಳೆಲ್ಲ ಬರ್ತಾ ಇದ್ದಾರೆ, ದೇಶನೆ ಬರುವವರು ಹೊಸದಾಗಿ ಎತ್ತಿರ್ತಾ ಮನೆಯಲ್ಲಿ ಹೊರಗಡೆಯಲ್ಲಿ ಜಗಲಿಂದ ಕೂತ್ಕೊಂಡಿದ್ರೆ ನೋಡ್ತಾರೆ, ಏಜಿನ ಹಿಂದೆ ಇಲ್ಲಿ ಬಂದು ಕೂತಿದ್ದಾನೆ, ಒಳ್ಳೆ ಮನೆ ಇದೆ, ಅಚ್ಚುಕಟ್ಟಾಗಿದ್ದಾನೆ, ಚೆನ್ನಾಗಿದ್ದಾನೆ, ಏನಪ್ಪ ಇದೆ ಇವನಿಗೆ ಒಂದು ಭಾಗ್ಯ ಬಂದ್ಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟಿದ್ದೆ ಎಲ್ಲ ಬಂದು ಕೇಳ್ತಾರೆ, ಏನಪ್ಪ ಇಷ್ಟೊಂದು ಸಿನಿಮಂತಿಕೆ ಬಂದ್ಬಿಡ್ತಾರ ನಿನಗೆ, ರಾಜಾಶ್ರಯ ಸಿಕ್ಬಿಡ್ತಾರ ನಿನಗೆ, ಏನಿದು ಇಂತಹ ಒಂದು ಭಾಗ್ಯ ನಿಂದು, ನೀನ ಭಾಗ್ಯಶಾಲಿಯಪ್ಪ ಅಂತ ಹೇಳಿದ್ರೆ ಪುನಃ ಅವನ ಅದೇ ಕತೆ, ಏಜಿನ ಹೀರ ಹೇಗ ಹೀಗೆ ಒಂದು ಎರಡು ವರ್ಷ ಮೂರು ವರ್ಷ ಹಾಗೆ ಕೆಲವು ಕಾಲ ಕಳೆಯಿತು. ಒಬ್ಬ ರಾಜ ಅಂದ್ರೆ ಅಲ್ಲಿ ಇನ್ನೊಬ್ಬ ರಾಜ ಕೂಡ ಇರ್ತಿದ್ರು, ಮತ್ತೊಬ್ಬ ರಾಜ ಕೂಡ ಇರ್ತಿದ್ದ, ಹೀಗೆ ರಾಜರು ಆ ರಾಜರು ಈ ರಾಜರ ಮೇಲೆ ಯುದ್ಧಕ್ಕೆ ಬರುವಂತಹದ್ದು, ಈ ರಾಜರು ಆ ರಾಜರ ಮೇಲೆ ಯುದ್ಧಕ್ಕೆ ಹೋಗ್ತಕ್ಕಂತಹದ್ದು, ರಾಜ್ಯವನ್ನು ವಿಸ್ತಾರ ಮಾಡ್ತಕ್ಕಂತಹದ್ದು ಎಲ್ಲ ಇರ್ತದಲ್ಲ. ಹಾಗೆ ಒಬ್ಬ ರಾಜ ಈ ರಾಜ್ಯದ ಮೇಲೆ ದಾರಿ ಇದ್ದ, ಈ ರಾಜ ಸೋತೋದ, ಆದ್ರಿಂದ ಎಲ್ಲ ಚೆಲ್ಲಾಪಿಲಿ ಆಗೋಯ್ತು. ಈ ಹೇಗಿನ ಹಿಂದೆ ಹೇಗ ಅನ್ನೋನು ಕೂಡ ಅಲ್ಲಿಂದ ಕಾಲು ಕೀಳ್ಬೇಕಾಯ್ತು. ಪುನಃ ಹೋಗಿ ಹಳ್ಳಿ ತಕೊಂಡ, ಹಳ್ಳಿಯ ಸುರಕ್ಷಿತ ಅಂತ ಸರ್ ಅಲ್ಲಿ ಯಥಾ ಪ್ರಕಾರ ಜೀವನ ಮಾಡ್ತಾ ಇದ್ದ, ಯಥಾ ಪ್ರಕಾರ ಹೇಗಿನ ಹಿಂದೆ ಹೇಗ ಅಂತ ಹೇಳ್ಕೊಂಡಿದ್ದ. ಕೊನೆಗೆ ಅವನು ಯಥಾ ಪ್ರಕಾರ ಅವನು ಹೇಳಿದಂತೆ ಹೇಗಿನ ಹಿಂದೆ ಹೇಗ ಆಯ್ತು. ರಾಜ್ಯ ಕೂಡ ಹಳ್ಳಿ ನನಗೆ ಓಡಾಡ್ತಾ ಇದ್ದಾನೆ. ಆ ವರ್ಷ ಮಳೆ ವಿಪರೀತವಾಗಿ ಬಂದ್ಬಿಟ್ಟು ಓಡ್ ಬಂದ್ರು ಹಳ್ಳಿಗೆ. ಅವರು ಮಾಡಿದಂತ ಮೊಟ್ಟ ಮೊದಲ ಕೆಲಸ ಏನಪ್ಪ ಅಂತಂದ್ರೆ, ಈ ಏಬಿನ ಹಿರೇಗ ಎಲ್ಲೋ ನೋಡೋಣ ಅಂತ. ಹೇಗಂತಂದ್ರೆ ಅತ್ಯಂತ ವಿಚಿತ್ರವಾದ ವ್ಯಕ್ತಿ ಇದನ್ನು ಹುಡುಕಿ ನೋಡಿದ್ರೆ ಅವನು ಕೂಡ ಆ ಜಲ ಸಮಾಧಿ ಆಗ್ಬಿಟ್ಟಿತ್ತು. ಎಲ್ಲೋ ಒಂದ್ ಕಡೆ ಒಂದು ಶವ ಬಿದ್ದಿತ್ತು. ಎಲ್ಲ ಸೇರಿ ಗೌರವದಿಂದ ಒಂದು ಜಾಗ ಮಾಡಿ ಅವನನ್ನು ಹೊತ್ತು ಅಲ್ಲಿ ಅದ್ರ ಮೇಲೆ ಒಂದು ಕಲ್ಲು ನೆಟ್ಟು ಅದ್ರ ಮೇಲೆ ಬರೆದು ಹೇಗಿನ ಹೀರ ಹೇಗ ಅಂತ. ಹಾಗೆ ಎಲ್ಲ ಕಲ್ಲು ಶಿಲೆ ಮೇಲೆ ಅಮೃತ ಶಿಲೆ ಮೇಲೆ ಬರೆದ್ರು ಕೂಡ ಹೇಗಿನ ಹೀರ ಹೇಗ ಅಂತ, ಎಲ್ಲಿ ಬರೆದ್ರು ಕೂಡ ಅದೇನು ಇಲ್ಲದಿಲ್ಲ. ಆದ್ರೂ ಕೂಡ ಅದು ನಿಲ್ಲಿಸಬೇಕು ಅಂತಕ್ಕಂತಹ ಪ್ರಯತ್ನ ಎಲ್ಲರ ಕಡೆಯಲ್ಲೂ ಕೂಡ ನಡೀತಾ ಇರುತ್ತೆ. ಇದೇನು ತೋರಿಸ್ತದೆ ಅಂದ್ರೆ, ಶಾಶ್ವತವಾದ ಕಡೆಗೆ ಹೋಗಬೇಕು ಅಂತ ಹೇಳ್ತಕ್ಕಂತಹ ಅವರ ಲವಲವಿಕೆಯನ್ನು ತೋರಿಸ್ತದೆ. ಹೇಗಾದ್ರೂ ಮಾಡಿ ತಾನು ಶಾಶ್ವತ ಆಗ್ಬೇಕು ಅಂತ ಹೇಳ್ತಕ್ಕಂತಹ ಅವರ ಲವಲವಿಕೆ ಇದೆಯಲ್ಲ, ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಇದ್ಯಾವುದು ಅಶಾಶ್ವತ ಅಲ್ಲ ಅಂತ, ಇದ್ಯಾವುದು ಶಾಶ್ವತ ಅಲ್ಲ ಅಂತ. ಆದ್ರಿಂದ ಈ ಒಂದು ಸೃಷ್ಟಿಯಂತೆ ಏನೇನಿದೆಯೋ, ಯಾವ್ದಾವುದು ಇಲ್ಲಿ ವ್ಯಕ್ತ ಆಗಿದೆಯೋ ಅದೆಲ್ಲವೂ ಕೂಡ ಒಂದು ದಿನ ಲುಪ್ತ ಆಗಲೇಬೇಕು. ವೇದಾಂತಿಗಳು ತಮ್ಮ ಅನುಭವದಿಂದ ಈ ಮಾತನ್ನು ಹೇಳ್ತಾರೆ. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಶಕ್ತಿಯು ಕೂಡ ಸ್ವಪ್ನದ ಉಪಾಧಿಯಲ್ಲಿ ಅವಸ್ತು. ಸ್ವಪ್ನ ಸ್ವಪ್ನದಲ್ಲಿ ನಾವು ಖಂಡಿತವಾಗಿಯೂ ಇದು ಅನಿತ್ಯ ಶಾಶ್ವತ ಅಲ್ಲ ಅಂತ ಖಂಡಿತ ತಿಳ್ಕೊಳ್ಳೋದಿಲ್ಲ. ಅದು ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಸ್ವಪ್ನ ಆಗಬೇಕು, ಉದ್ದುದ್ದು ಸ್ವಪ್ನ ಆಗುತ್ತೆ ಕೆಲವರಿಗೆ. ಆ ಸ್ವಪ್ನದೊತ್ತಿಗೆ ಬಹಳ ಆನಂದವಾಗಿರ್ತಾನ. ಎಷ್ಟರ ಮಟ್ಟಿಗೆ ಅವನು ಅದನ್ನೇ ನಿಜ ಅಂತ ತಿಳಿತಾನೆ ಅಂತ ಹೇಳಿದ್ರೆ, ಒಮ್ಮೆ ಒಬ್ಬ ಭಿಕ್ಷುಕ, ಭಿಕ್ಷುಕನ ಕನಸು ಅಂತ ಒಂದು ಕವನ ಇದೆ, ಬಹಳ ಸಾರಸ್ಯವಾಗಿದೆ, ಎಷ್ಟೋ ಜನರಿಗೆ ಅದು ಗೊತ್ತಿದೆ. ತಿರುಕ ನೋರ್ವರೂರ ಮುಂದೆ ಅಂತ ಹೇಳ್ತಕ್ಕಂತ ಹಾಡು ಹಾಗೆ ಪ್ರಾರಂಭ ಆಗುತ್ತದೆ. ತಿರುಕ ಅವನು ಭಿಕ್ಷುಕರಂತಹ ಸಂದರ್ಭದಲ್ಲಿ ಯಾವಾಗಲೂ ಆಲೋಚನೆ ಮಾಡ, ನಾನೊಬ್ಬ ರಾಜ ಆಗಿದ್ದೆ ಚೆನ್ನಾಗಿರ್ತಿತ್ತು, ನಾನೊಬ್ಬ ರಾಜ ಆಗಿದ್ದೆ ಚೆನ್ನಾಗಿರ್ತಿತ್ತು ಅಂತ ಮನಸ್ಸಲ್ಲೇ ಕಲ್ಪನೆ ಮಾಡ್ತಾ ಇದ್ದ. ಒಂದಾದ ದಿನ ಅವನ ರಾಜ ಆಗೇ ಬಿಟ್ಟ, ಹೇಗದು ಕನಸ್ತದೆ ಹೀಗೆ ಆಯಾಸವಾಗಿ ಬರ್ಕೊಂಡಿದ್ದಾನೆ, ಕನಸು ಬಿದ್ದಿದೆ. ಆ ಕನಸಲ್ಲಿ ಏನಾಗಿದೆ, ಅವನ ಇದ್ದಂತಹ ಊರಿನ ರಾಜ ಇದನ್ನ ಅವನಿಗೆ ಮಕ್ಕಳಿರಲಿಲ್ಲ. ಆದ್ರಿಂದ ಒಬ್ಬ ಯುವರಾಜನನ್ನ ಹುಡುಕ್ಬೇಕಾಗಿತ್ತು. ಅದಕ್ಕೋಸ್ಕರ ಮಂತ್ರಿಗಳು ಆನೆಗಳಲ್ಲಿ ಒಂದು ಹಾರವನ್ನು ಕೊಟ್ಟು ಆ ಹಾರವನ್ನ ಆ ಆನೆ ಯಾರು ತೊಳೆದು ಹಾಕುದೋ ಅವನೇ ತಮ್ಮ ರಾಜಕುಮಾರ ಆಗ್ತಾನೆ, ಯುವರಾಜ ಆಗ್ತಾನೆ ಹಾಗೆ ಅಂತ ತೀರ್ಮಾನ ಮಾಡಿದ್ರೆ ಆ ಆನೆ ಹುಡುಕೊಂಡು ಹುಡುಕೊಂಡು ಹುಡುಕೊಂಡು ಬಂತಂತೆ. ಬಂದು ಬಂದು ಬಂದು ಬಂದು ಆ ಭಿಕ್ಷುಕನಿಗೆ ಬಂದ್ಬಿಟ್ಟು ಹಾರ ಹಾಕ್ತಂತೆ. ಭಿಕ್ಷುಕನ ರಾಜ ಆಗ್ಬಿಟ್ಟ. ಸರಿ, ಈಗ ಮಂತ್ರಿಗಳು, ಹೆಂಡತಿ, ಮಕ್ಕಳು, ರಾಜ್ಯ, ಕೋಶ, ವೈಭವ ಬಹಳ ಆನಂದವಾಗಿರುವ ಸಂದರ್ಭದಲ್ಲಿ ಯಾವನೋ ಒಬ್ಬ ಬಂದು ಏನೋ ಒಂದು ಪ್ರಶ್ನೆ ಕೇಳಿದಂತೆ, ಇವನು ಅಧಿಕಾರ ಮದ ಬಂದ್ಬಿಟ್ಟಿದೆ, ಅಷ್ಟೊತ್ತಿಗಾಗಲೇ ರಾಜ ಆಗ್ಬಿಟ್ಟಿದ್ದಾನೆ, ಅಧಿಕಾರ ಮದ ಬಂದ್ಬಿಟ್ಟಿದೆ, ಆದ್ರಿಂದ ಏನೋ ಹೋಗ ಬಂದ್ಬಿಟ್ಟಿದೆ, ಕೇಳಿದವರ ಮೇಲೆ ಕಾಲಿನಿಂದ ಜಡಾಯಿಸಿ ಬಂದ್ಬಿಟ್ಟಿದ್ದಾನೆ ಅವನನ್ನು ಅಬ್ಬ ಕಡೆ ಅಂತ. ಆಗ ಎಚ್ಚರಾಯ್ತಂತೆ. ಎಚ್ಚರವಾದ್ರೆ ತಾನು ಭಿಕ್ಷೆ ಬೇಡಿ ತಂದಂತಹ ಅಕ್ಕಿಯಿಂದಯೇ ಅನ್ನ ಮಾಡಿದ್ನು, ಆ ಮಡಿಕೆ ಒಡೆದು ಚೂರು ಚೂರಾಗಿ ಬಿದ್ದಿದೆ, ಅನ್ನ ಎಲ್ಲ ಚೆಲ್ಲಾಕಿಲ್ಲ. ಇವನು ಒದ್ದದ್ದು ತನ್ನ ಮಡಿಕೆನ, ಅನ್ನದ ಮಡಿಕೆನ. ಆ ಕನಸಿನಲ್ಲಿ ಅವನು ನಿಜವಾಗಿಯೂ ಒದ್ದಿದ್ದ. ಅವನು ಕನಸಿನಲ್ಲಿ ನಿಜ ಇತ್ತು, ಆದ್ರೆ ಕನಸು ನಿಜ ಆಗಲೇ ಇಲ್ಲ. ಈ ಎಚ್ಚತ್ತಿರುವಂತಹ ಸ್ಥಿತಿಯೇ ನಿಜ, ಅನ್ನ ಇಲ್ಲಂಗಾಗ್ತವನು. ಹೀಗೆ ಸ್ವಪ್ನ ಅಂತ ಹೇಳ್ತಕ್ಕಂಥದ್ದು ನಿಜವಾಗಿ ಕಂಡರೂ ಕೂಡ ಆ ಕಾಲದಲ್ಲಿ ಎಚ್ಚತ್ತ ಮೇಲೆ ಹೇಗೆ ಅದು ಸ್ವಪ್ನ, ಅಯ್ಯೋ ಸ್ವಪ್ನ ಅಂತ ನಾವು ಭಾವಿಸ್ತೇವೋ ಅದೇ ರೀತಿಯಲ್ಲಿ ಈ ನಾವು ಎಚ್ಚತ್ತಿರ್ತಕ್ಕಂತಹ ಸ್ಥಿತಿ ಇದೆಯಲ್ಲ, ಇದು ಕೂಡ ವೃದ್ಧಾಪ್ಯ ಬಂದ ಅದ್ಭುತ ಹೌದಲ್ಲ, ಎಲ್ಲ ಸ್ವಪ್ನ ಇದ್ದಂತ. ಆಹಾ, ಇಂತಿಂತಹ ತೊಲೆಗಳನ್ನೆಲ್ಲ ಬಿಟ್ಟೋಗ್ಬೇಕೇ ಅಂತ ಈ ತೊಲೆಗಳ ಕಡೆಗೆ ಅವನಿಗೆ ಗಮನ. ಆದ್ರೆ ಯಾವುದನ್ನು ಕೂಡ ಅವನಿಗೆ ತಗೊಂಡು ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ಒಂದು ಅಸ್ಥಿರತೆ ಈ ಒಂದು ವ್ಯಕ್ತ ಜಗತ್ತಿಗೆ, ಅದನ್ನ ಅನುಭವದಿಂದ ಕಂಡುಕೊಂಡಿದ್ದಾರೆ. ನಾವು ಕೂಡ ವಿಚಾರದಿಂದ ತಿಳಿದುಕೊಳ್ಬೇಕು. ಬಳಿಕ ಶ್ರೀರಾಮಚಂದ್ರ ಹೇಳ್ತಾರೆ, ಆದರೆ ಇಡೀ ಜೀವನವೆಲ್ಲ ವಿಚಾರಕ್ಕೆ ಮೀಸಲಾಗಿದ್ರೂ ಕೂಡ ಸಮಾಧಿಯ ಸ್ಥಿತಿಯನ್ನು ಹೊಂದುವವರೆಗೆ ಶಕ್ತಿಯ ಇಲಾಖೆಯನ್ನು ಬಿಟ್ಟು ಹೊರಗೆ ಹೋಗುವ ಹಾಗೆ ಇಲ್ಲ. ನಾವು ವಿಚಾರದಿಂದ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದೆ, ಆದ್ರೆ ಎಷ್ಟು ವಿಚಾರ ಮಾಡಿದರೂ ಕೂಡ ನಾವು ಈ ಒಂದು ಮಾಯಾ ರಾಜ್ಯದ ಒಳಗಡೆಯೇ ವಿಚಾರ ಮಾಡೋದಲ್ಲದೆ ಮಾಯಾ ರಾಜ್ಯವನ್ನು ಬಿಟ್ಟು ವಿಚಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿಯವರೆಗೆ ಶಕ್ತಿ ಇಲಾಖೆ ಅಂದ್ರೆ ಮಾಯೆ ಇಲಾಖೆಯನ್ನ ಬಿಟ್ಟು ಹೊರಗೆ ಹೋಗುವ ಹಾಗೆಯೇ ಇಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಎಲ್ಲಿಯವರೆಗೆ ಎಲ್ಲಿಯವರೆಗೆ ಸಮಾಧಿ ಸ್ಥಿತಿಯ ತರುತ್ತಕ್ಕಂತ ಅದು ಪ್ರಾಪ್ತವಾಗುವುದಿಲ್ಲವೋ ಅಲ್ಲಿವರೆಗೆ. ಆದ್ರಿಂದ ಯಾಕೆ ನಮಗೆ ಇಂತಹ ದುಸ್ಥಿತಿ ಇನ್ನೂ ಇದೆ ಅಂತ ಖಂಡಿತವಾಗಿ ಚಿಂತಿಸಬೇಕಾಗಿಲ್ಲ, ಒಂದು ನಮ್ಮನ್ನು ಕೇಳಬೇಕಾಗಿಲ್ಲ. ಅದಕ್ಕೆ ದುಸ್ಥಿತಿಯಲ್ಲೇ ಇರುತ್ತೆ ನಾವು. ಎಲ್ಲಿಯವರೆಗೆ ಸಮಾಧಿ ಸ್ಥಿತಿಯ ತರತಕ್ಕಂತ ಒಂದು ಬರೋದಿಲ್ವೋ ಅಲ್ಲಿಯವರೆಗೆ ದುಸ್ಥಿತಿ, ಅಲ್ಲಿಯವರೆಗೆ ಪ್ರಶ್ನೆಗಳು. ಅದ್ಯಾಕೆ, ಇದ್ಯಾಕೆ, ಏನು ಇದು ಹೇಗೆ ಅಂತ ಕೇಳ್ತಾ ಇರೋದು. ಅದಕ್ಕೆ ಇನ್ನೊಬ್ಬ ಉತ್ತರ ಕೊಡೋದು ಗೊತ್ತಿರೋ ಹಾಗೆ ಅವನು. ಆಮೇಲೆ ಅವನಿಗೆ ಅವನು ಒಳಗಡೆ ಅವನು ಕೇಳ್ಕೊಂಡು ಅವನಿಗೆ ಕೂಡ ಅದು ಗೊತ್ತಿಲ್ಲ. ಏನೋ ಕೇಳದಲ್ಲ, ಇದೇ ಹೇಳೋದಕ್ಕೊಂದು ಚಾನ್ಸ್ ಅಂತ ಹೇಳ್ಬಿಟ್ಟವನು. ಹೀಗೆ ಎಲ್ಲರೂ ಅಂಧೇನ ಯುವ ನೀಯಮಾನ ಯಥಾನ್ ದಾಹ ಅಂತ ಕಠೋಪನಿಷತ್ತಿನಲ್ಲಿ ಅದರ ವರ್ಣನೆ ಕೊಡಲಾಗಿದೆ. ಒಬ್ಬ ಕುರುಡ ಇನ್ನೊಬ್ಬ ಕುರುಡಿಗೆ ದಾರಿ ತೋರಿದಂತೆ ಪ್ರತಿಯೊಬ್ಬರು ವರ್ತಿಸ್ತಾ ಇರ್ತಾರೆ. ಆಶ್ಚರ್ಯೋ ಭಕ್ತ ಕುಶಲೋಸ್ಥಿರಬ್ಧ, ಆಶ್ಚರ್ಯಕರ್ಣಾದಂತಹ ಜ್ಞಾನಿ ಮಾತ್ರವೇ ಆಶ್ಚರ್ಯಕರ್ಣಾದಂತಹ ಶೇಷನಿಗೆ ಜ್ಞಾನ ಬೋಧನೆಯನ್ನು ಮಾಡೋದಕ್ಕೆ ಸಾಧ್ಯ, ಅವರ ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು ನಿವರ್ತನೆ ಆಗೋದಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೋಸ್ಕರ ಶ್ರೀರಾಮ್ ಹೇಳ್ತಾರೆ, ಎಲ್ಲಿಯವರೆಗೆ ಸಮಾಧಿ ಸ್ಥಿತಿಯನ್ನು ಹೊಂದುತ್ತಿಲ್ವೋ ಅಲ್ಲಿಯವರೆಗೆ ನಾವು ಈ ಒಂದು ರಾಜ್ಯದಲ್ಲಿ ಮಾಯಾ ರಾಜ್ಯದಲ್ಲಿ ಇರಬೇಕಾಗುತ್ತದೆ ಅಂತ ಹೇಳಿದ್ದಲ್ಲದೆ ಮುಂದೆ ಹೇಳ್ತಾರೆ, ನಾನು ಧ್ಯಾನ ಮಾಡ್ತೇನೆ, ನಾನು ಚಿಂತನೆ ಮಾಡ್ತೇನೆ ಅನ್ನೋದಾಗಿ ನೀನು ಹೇಳ್ತಾ ಇದ್ರು, ಇನ್ನು ನೀನು ಶಕ್ತಿಯ ಮಧ್ಯದಲ್ಲಿಯೇ, ಶಕ್ತಿಯ ಪರಿಧಿಯಲ್ಲಿಯೇ ಚಲಿಸ್ತಾ ಇದ್ದೀಯೇ. ಶಕ್ತಿ ಅಂದ್ರೆ ಇಲ್ಲಿ ಮಾಯೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಮಾಯೆಯ ಪರಿಧಿಯಲ್ಲಿಯೇ ನಾವಿದ್ದೇವೆ ಅಂತ ಅರ್ಥ. ಧ್ಯಾನ ಮಾಡ್ತಾ ಇದ್ದೇನೆ ನಾನು, ನಾನೊಬ್ಬ ಧ್ಯಾನ ಮಾಡ್ತಾ ಇದ್ದೇನೆ ನಾನು, ನಾನೊಬ್ಬ ಭಕ್ತ ಅಂತ ಹೇಳ್ಕೊಂಡಿದ್ರು ಕೂಡ ಆತ ಇರುವುದು ಮಾಯಾ ರಾಜ್ಯದಲ್ಲಿ, ಮಾಯೆಯ ಪಾಶವನ್ನ ಅವನು ಕಳೆದಿದ್ದಾನೆ ಅಂತ ಒಂದು ಕ್ಷಣಕಾಲವೂ ಕೂಡ ಭಾವಿಸಬಾರದು. ಎಲ್ಲಿಯವರೆಗೆ ಪರಮಾತ್ಮನ ದರ್ಶನ ತಿಳಿಸತಕ್ಕಂಥದ್ದು ಸ್ಪಷ್ಟ ಭಾವದಿಂದ ಆಗುವುದಿಲ್ಲವೋ, ಎಲ್ಲಿಯವರೆಗೆ ಅವನಿಗೆ ನಿರ್ವಿಕಲ್ಪ ಸಮಾಧಿಯನ್ನು ತಿಳಿಸತಕ್ಕಂಥದ್ದು ಅಪರೋಕ್ಷಾನುಭೂತಿ ಅಂತ ಯಾವುದು ಶಾಸ್ತ್ರ ಕರಿತಾ ಇದೆಯೋ ಅಂತ ಒಂದು ಅನುಭವ ಆಗುವವರೆಗೆ ಅವನು ಭಕ್ತನಾಗಿರಬಹುದು, ಅವನು ಧ್ಯಾನ ಮಾಡಬಹುದು, ಅವನು ಯೋಗಿ ಅಂತ ಕರೆಸಿಕೊಂಡಿರಬಹುದು, ಆದರೂ ಕೂಡ ಆತ ಮಾಯೆಯ ವಲಯದಿಂದ ಹೊರದಾಟಿದ್ದಾನೆ ಅಂತ ಖಂಡಿತ ಭಾವಿಸುವ ಹಾಗಿಲ್ಲ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ನಮ್ಮ ಮುಂದೆ ಎಷ್ಟೊಂದು ಕಾರ್ಯ ಇದೆ, ಈ ಮಾಯಾ ಪಾಶವನ್ನು ಕತ್ತರಿಸುವ ದಿಸೆಯಲ್ಲಿ ಎಂಥ ಒಂದು ಕಾರ್ಯ ನಮ್ಮ ಮುಂದೆ ಇದೆ ಅಂತ ಅನ್ನೋದ್ರ ಅನುಭವ ನಮಗಾಗ್ತದೆ ಈ ಮಾತಿನಿಂದ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಅದಕ್ಕಾಗಿಯೇ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಅಂತ ಹೇಳುವುದು. ಒಂದನ್ನು ಸ್ವೀಕರಿಸಿದ್ರೆ ಇನ್ನೊಂದನ್ನು ಸ್ವೀಕರಿಸಬೇಕಾಗುತ್ತದೆ. ಇದು ಬೆಂಕಿ ಮತ್ತು ಅದರ ಸುಡುವ ಶಕ್ತಿಯ ಹಾಗೆ, ಬೆಂಕಿಯನ್ನು ಸ್ವೀಕರಿಸಿದರೆ ಸುಡುವ ಶಕ್ತಿಯನ್ನು ಕೂಡ ಸ್ವೀಕರಿಸಬೇಕಾಗುತ್ತದೆ. ಸುಡುವ ಶಕ್ತಿಯನ್ನು ಬಿಟ್ಟು ಬೆಂಕಿಯನ್ನ, ಬೆಂಕಿಯನ್ನ ಬಿಟ್ಟು ಸುಡುವ ಶಕ್ತಿಯನ್ನ ಭಾವಿಸಲಾಗುವುದೇ ಇಲ್ಲ. ಸೂರ್ಯನನ್ನ ಬಿಟ್ಟು ಸೂರ್ಯ ರಶ್ಮಿಯನ್ನ ಭಾವಿಸಲಾಗುವುದಿಲ್ಲ, ಸೂರ್ಯ ರಶ್ಮಿಯನ್ನ ಬಿಟ್ಟು ಸೂರ್ಯನನ್ನ ಭಾವಿಸಲಾಗುವುದಿಲ್ಲ. ಹಾಲು ಹೇಗಿದೆ, ಅದು ಬಿಳುಪು, ಹಾಲನ್ನ ಬಿಟ್ಟು ಅದರ ಬಿಳುಪನ್ನು ಮಾತ್ರ ಭಾವಿಸಲಾಗುವುದಿಲ್ಲ, ಹಾಲಿನ ಬಿಳುಪನ್ನು ಬಿಟ್ಟು ಹಾಲನ್ನು ಮಾತ್ರ ಭಾವಿಸಲಾಗುವುದಿಲ್ಲ. ಹಾಗೇನೇನೆ ಬ್ರಹ್ಮವನ್ನ ಬಿಟ್ಟು ಶಕ್ತಿಯನ್ನ, ಶಕ್ತಿಯನ್ನ ಬಿಟ್ಟು ಬ್ರಹ್ಮವನ್ನ ಭಾವಿಸಲಾಗುವುದೇ ಇಲ್ಲ. ನಿತ್ಯವನ್ನ ಬಿಟ್ಟು ಲೀಲೆಯನ್ನ, ಲೀಲೆಯನ್ನ ಬಿಟ್ಟು ನಿತ್ಯವನ್ನ ಭಾವಿಸಲಾಗುವುದೇ ಇಲ್ಲ. ಎಷ್ಟು ಮಾತುಗಳನ್ನು ಹೇಳಿದ್ರು. ಸಮುದ್ರವನ್ನ ಬಿಟ್ಟು ಅಲೆಗಳನ್ನ, ಅಲೆಗಳನ್ನ ಬಿಟ್ಟು ಸಮುದ್ರವನ್ನ ಯಾರಾದರೂ ಭಾವಿಸೋದಕ್ಕಾಗತ್ತೇನು? ಸಮುದ್ರದ ಆಧಾರ ಇಲ್ಲದೆ ಹೋದ್ರೆ ಅಲೆಗಳು ಏಳೋದಾದ್ರೂ ಹೇಗೆ? ಹಾಗೇನೇ ಈ ವಿಶ್ವ ಅಂತ ಹೇಳ್ತಕ್ಕಂತಹ ಒಂದು ದೊಡ್ಡ ಅಲೆ ಎದ್ದಿರೋದು ಆ ಒಂದು ಪರಬ್ರಹ್ಮ ಅಂತನ್ನುವ ಸಾಗರದಿಂದ. ಆದ್ರಿಂದ ಈ ಒಂದು ಅಲೆಯೋಪಾದಿಯಲ್ಲಿರುವಂತಹ ವಿಶ್ವವನ್ನು ಕಂಡಾಗಲೂ ಕೂಡ ನಾವು ತಿಳಿದುಕೊಳ್ಬೇಕು ಅದು ಆ ಪರಬ್ರಹ್ಮದ ಹಿನ್ನೆಲೆಯಲ್ಲಿ ಇದೆ ಅಂತ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ನಾವು ಈ ಜಗತ್ತನ್ನ, ಈ ಜಗತ್ತಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿದ್ಯಮಾನವನ್ನ, ಈ ಜನಕೋಟಿಯನ್ನ, ಮುಖ್ಯವಾಗಿ ಜನಕೋಟಿಯನ್ನ, ಓಡಾಡುವಂತಹ ಜನಕೋಟಿಯನ್ನ, ಮಾತನಾಡುವಂತಹ ಜನಕೋಟಿಯನ್ನ, ಆಲೋಚನೆ ಮಾಡುವಂತಹ ಜನಕೋಟಿಯನ್ನ, ಸುಖ ದುಃಖಗಳನ್ನ ಅನುಭವಿಸತಕ್ಕಂತಹ ಜನಕೋಟಿಯನ್ನ ನೋಡುವಾಗ ಅದರ ಹಿನ್ನೆಲೆಯಲ್ಲಿಯೇ ಪರಮಾತ್ಮ ಇದ್ದಾನೆ ಅಂತ ತಿಳಿದುಕೊಳ್ಳೋದಕ್ಕೆ ತುಂಬಾ ಸುಲಭವಾಗ್ತದೆ ಈ ಒಂದು ಮಾತು. ಬಳಿಕ ಶ್ರೀರಾಮಕೃಷ್ಣ ಮುಂದುವರೆಸ್ತಾ ಹೇಳ್ತಾರೆ, ಆದ್ಯಾಶಕ್ತಿ ಲೀಲಾಮಯಿ, ಸೃಷ್ಟಿ ಸ್ಥಿತಿ ಪ್ರಳಯ ಮಾಡ್ತಾಳೆ, ಆಕೆಗೆ ಕಾಳಿ ಅಂತ ಹೆಸರು. ಕಾಳಿಯೇ ಬ್ರಹ್ಮ, ಬ್ರಹ್ಮನೇ ಕಾಳಿ. ವಸ್ತು ಒಂದೇ, ನಿಷ್ಕ್ರಿಯವಾಗಿರುವಾಗ, ಸೃಷ್ಟಿ ಪ್ರಳಯ ಮಾಡದಿರುವಾಗ ಅದೇ ವಸ್ತುವಿಗೆ ಬ್ರಹ್ಮ ಅಂತ ಹೆಸರು. ಆದರೆ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅದೇ ವಸ್ತುವಿಗೆ ಕಾಳಿ ಅಂತ ಹೆಸರು, ಶಕ್ತಿ ಅಂತ ಹೆಸರು. ವಸ್ತುವಿನ ಒಂದೇ, ನಾಮ ರೂಪ ಮಾತ್ರ ಬೇರೆ ಬೇರೆ. ಇದು ನೀರು ಅಂತನ್ನುವ ಒಂದೇ ವಸ್ತುವನ್ನ ವಿವಿಧ ಭಾಷೆಗಳಲ್ಲಿ ವಿವಿಧ ಹೆಸರಿನಿಂದ ಕರೆದ ಹಾಗೆ. ಒಂದು ಕೊಳಕ್ಕೆ, ಒಂದು ಕೆರೆಗೆ ಮೂರ್ನಾಲ್ಕು ಘಟ್ಟಗಳಿವೆ ಅಂತ ಇಟ್ಕೊಳ್ಳಿ. ಇದೆಲ್ಲ ಶ್ರೀರಾಮಕೃಷ್ಣ ಹೇಳುವಂತಹ ಮಾತು. ಒಂದು ಕೆರೆಗೆ ಮೂರ್ನಾಲ್ಕು ಘಟ್ಟಗಳಿವೆ ಅಂತ ಭಾವಿಸಿಕೊಳ್ಳಿ. ಒಂದು ಘಟ್ಟದಲ್ಲಿ, ಘಟ್ಟ ಅಂದ್ರೆ ಮೆಟ್ಟಿಲುಗಳು, ಒಂದು ಘಟ್ಟದಲ್ಲಿ ಹಿಂದೂಗಳು ನೀರು ಕುಡಿತಾರೆ, ಅವರು ಅದಕ್ಕೆ ಜಲ ಅಂತ ಕರೀತಾರೆ. ಇನ್ನೊಂದರಲ್ಲಿ ಮುಸಲ್ಮಾನರು ನೀರು ಕುಡಿತಾರೆ, ಅವರು ಅದನ್ನು ಕರೀತಾರೆ ಪಾನಿ ಅಂತ. ಮತ್ತೊಂದರಲ್ಲಿ ಆಂಗ್ಲೇಯರು ನೀರು ಕುಡಿತಾರೆ, ಅದಕ್ಕೆ ಅವರು ಹೇಳ್ತಾರೆ ವಾಟರ್ ಅಂತ. ಈ ಮೂವರು ಕುಡಿಯೋದೇನೋ ನೀರೇ, ಆದ್ರೆ ಹೆಸರಿನಲ್ಲಿ ಮಾತ್ರ ಪ್ರಭೇದ. ಹಾಗೇನೇನೆ, ಕೆಲವರು ಭಗವಂತನನ್ನ ಅಲ್ಲ ಅಂತ, ಇನ್ ಕೆಲವರು ಗಾಡ್ ಅಂತ, ಮತ್ ಕೆಲವರು ಬ್ರಹ್ಮ ಅಂತ, ಮತ್ ಕೆಲವರು ಕಾಳಿ ಅಂತ, ಇನ್ನೂ ಬೇರೆ ಬೇರೆಯವರು ರಾಮ, ಹರಿ, ಯೇಸು, ದುರ್ಗಾ ಅಂತನ್ವ ಅಂತನದೇ ಮೊದಲಾದ ಹೆಸರುಗಳಿಂದ ಕರೀತಾರೆ. ಹೆಚ್ಚು ಸ್ವಾರಸ್ಯಕರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಶ್ರೀ ರಾಮಕೃಷ್ಣ ಈ ಮಾತನ್ನ. ಹೆಸರು ಮಾತ್ರ ಬೇರೆ ಬೇರೆ, ಏಕಂ ಸತ್ ವಿಪ್ರಾಹ ಬೋಧಾವದಂತಿ ಅಂತ ಹೇಳ್ತಕ್ಕಂತ ವಾಕ್ಯ, ಅದನ್ನ ಶ್ರೀರಾಮಕೃಷ್ಣ ವಿವರಿಸಿ ವಿವರಿಸಿ ಹೇಳ್ತಾ ಇದ್ದಾರೆ. ವೇದದಲ್ಲಿ ಇರ್ತಕ್ಕಂತಹ ಮಾತು ನಮಗೆಲ್ಲ ಅರ್ಥ ಆಗುತ್ತೆ ಅಂತ ಚಿಂತೆ ಮಾಡಬೇಕಾಗಿಲ್ಲ, ಅದನ್ನೇ ಶ್ರೀರಾಮಕೃಷ್ಣ ತಿಳಿಯಾದ ರೀತಿಯಲ್ಲಿ ಹೇಳಿದ್ದಾರೆ ತಿಳಿಸುವಂತ. ಬಳಿಕ ಕೇಶವಚಂದ್ರಸೇನ ಈ ಮಾತುಗಳನ್ನೆಲ್ಲ ಕೇಳ್ತಾ ಮುಗುಳು ನಗ್ತಾ ಹೇಳ್ತಾನೆ, ಕಾಳಿ ಈ ಜಗತ್ತಿನಲ್ಲಿ ಎಷ್ಟು ಭಾವಗಳಿಂದ ಕ್ರೀಡಿಸ್ತಾಳೆ ಅಂತ ಅನ್ನೋದನ್ನ ಸ್ವಲ್ಪ ವರ್ಣಿಸಿ ಹೇಳ್ತೀರಾ? ಕಾಳಿ ಕಲ್ಕತ್ತಾದಲ್ಲಿ ಬಹಳ ಪ್ರಸಿದ್ಧಿ. ಎಂತ ಕಮ್ಯುನಿಸ್ಟ್ರು ದೇವರು ಬೇಡ ಅಂತ ಹೇಳಿದ್ರು ಕೂಡ ತಮ್ಮ ಪಾರ್ಟಿಯವರೆಲ್ಲ ಮನೆಗೆ ಹೋದ ಮೇಲೆ ಇವರು ಕಾಳಿ ಗುಡಿಗೆ ಹೋಗ್ತಿರ್ತಾರೆ. ಎಷ್ಟೇ ದರ್ಬಾರದಿಂದ ಮಾತಾಡ್ತಾ ಇದ್ರು ಕೂಡ ಜಾಯಿ ಕಾಳಿ ಅಂತ ಹೇಳಿದ್ರೆ ಸಾಕು, ಸಣ್ಣಲ್ಲಿ ಎರಡು ತೊಟ್ಟು ನೀರಾಗೆ ಬಂದಾಯ್ತು ಅಮ್ಮ ಅಂತ. ಅಷ್ಟರ ಮಟ್ಟಿಗೆ ಕಾಳಿ ತುಂಬಿಕೊಂಡಿದ್ದಾರೆ ಕಲ್ಕತ್ತಾದಲ್ಲಿ. ಅದಕ್ಕೋಸ್ಕರ ಕೇಶವಚಂದ್ರಸೇನ ಆ ಕಾಳಿಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕು ಅಂತ ಕುತೂಹಲಿತನಾಗಿದ್ದಾನೆ. ಕೇಶವಚಂದ್ರಸೇನ ಸಗುಣ ನಿರಾಕಾರ ಬ್ರಹ್ಮವಾದಿ. ಸಗುಣ ನಿರಾಕಾರ, ಆಕಾರ ಇಲ್ಲ, ಗುಣ ಇದೆ. ಇನ್ನೊಂದು ಬಗೆಯಿಂದ ಭಗವಂತನ ಭಾವಿಸ್ತಕ್ಕಂಥದ್ದುಂಟು, ನಿರ್ಗುಣ ಸಾಕಾರ. ಸತ್ವ ತಮಸ್ಸು ರಜಸ್ಸು ತಿಳ್ತಕ್ಕಂತಹ ಗುಣಗಳು ಇಲ್ಲ, ಆಕಾರ ಇದೆ. ಈ ರೀತಿಯಲ್ಲಿ ಬಗೆ ಬಗೆಯಾಗಿ ಭಗವಂತನನ್ನು ಭಾವಿಸಲಾಗಿದೆ. ಅದೊಂದು ಬಹಳ ದೊಡ್ಡ ಕಥೆ. ಆದ್ರೆ ಹಿನ್ನೆಲೆಯಲ್ಲಿ ಒಬ್ಬನೇ ಭಗವಂತ ಅಂತ ತಿಳ್ಕೊಳ್ಬೇಕಾದ್ದು ನಮ್ಗೆ ಶ್ರೀರಾಮರು ತಿಳಿಸಿಕೊಟ್ಟಂತಹ ಮಾತು. ಅದರಿಂದ ನಾವು ಲಾಭವನ್ನು ಪಡೆಯಬಹುದು. ಇಲ್ಲಿ ಕೇಶವಚಂದ್ರಸೇನ ಆ ಕಾಳಿ ರೂಪದಲ್ಲಿ ಎಷ್ಟೊಂದು ವಿಧಗಳಿವೆ ಅಂತ ಕೇಳೋದು ಯಾತಕ್ಕೆ ಅಂತ ಹೇಳಿದ್ರೆ, ದೇವಿ ಭಾಗವತದಲ್ಲಿ ಕಾಳಿಯ ಅಥವಾ ಜಗನ್ಮಾತೆಯ ನಾನಾ ರೂಪಗಳ ವರ್ಣನೆ ಇದೆ. ಅದಕ್ಕೋಸ್ಕರ ಕೇಳಿದ್ದಾನೆ ಆ ಪ್ರಶ್ನೆಯನ್ನ. ಶ್ರೀರಾಮಕೃಷ್ಣ ನಗ್ತಾ ನಗ್ತಾ ಹೇಳ್ತಾರೆ, ಓ ಆಕೆ ವಿವಿಧ ಭಾವಗಳಿಂದ ಕ್ರೀಡಿಸ್ತಾಳೆ. ಆಕೆಯೇ ಮಹಾಕಾಳಿ, ನಿತ್ಯಕಾಳಿ, ಸ್ಮಶಾನಕಾಳಿ, ರಕ್ಷಾಕಾಳಿ, ಶ್ಯಾಮಕಾಳಿ, ಮಹಾಕಾಳಿ. ಅವರ ವಿಷಯವಾಗಿ, ಇವರ ವಿಷಯವಾಗಿ ಅಂದ್ರೆ ಈ ಎಲ್ಲ ಕಾಳಿಯರ ವಿಷಯವಾಗಿ ತಂತ್ರಶಾಸ್ತ್ರದಲ್ಲಿ ವರ್ಣನೆ ಇದೆ. ಸೃಷ್ಟಿ ಆರಂಭವಾಗುವುದಕ್ಕೆ ಮುನ್ನ ಚಂದ್ರ, ಸೂರ್ಯ, ಗ್ರಹ, ಪೃಥ್ವಿ ಇದೆಲ್ಲ ಉದ್ಭವವಾಗುವುದಕ್ಕೆ ಮುನ್ನ ಎಲ್ಲೆಲ್ಲೂ ನಿಬಿಡಾಂಧಕಾರ ಹಬ್ಬಿದ್ದಾಗ ಭಗವತಿ ಜಗನ್ಮಾತೆ ನಿರಾಕಾರ ಸ್ವರೂಪಿಣಿ ಮಹಾಕಾಳಿ ಮಹಾಕಾಲನೊಡನೆ ಐಕ್ಯವಾಗಿ ಇದ್ಲು ಅಂತ ಹೇಳಿ ಮುಂದುವರಿಸ್ತಾರೆ. ಶ್ಯಾಮಕಾಳಿಯದು ಸ್ವಲ್ಪ ಮಟ್ಟಿಗೆ ಕೋಮಲ ಸ್ವಭಾವ. ಶ್ಯಾಮಕಾಳಿ, ಶ್ಯಾಮ ಅಂದ್ರೆ ಕಪ್ಪು ಅಂತ ಅರ್ಥ, ಶ್ಯಾಮ ಅಂದ್ರೆ ಕೃಷ್ಣ ಅಂತ ಅರ್ಥ, ಶ್ಯಾಮ ಅಂತ ದೀರ್ಘ ಹೇಳಿದ್ರೆ ಕಾಳಿ ಅಂತ ಅರ್ಥ, ಕಪ್ಪು ಅಂತ ಅರ್ಥ. ಶ್ಯಾಮಕಾಳಿಯದು ಸ್ವಲ್ಪ ಮಟ್ಟಿಗೆ ಕೋಮಲ ಸ್ವಭಾವ. ಆಕೆ ವರಾಭಯದಾಯಿನಿ, ವರ ಅಭಯದಾಯಿನಿ, ವರ ಕೊಡ್ತಕ್ಕಂಥವಳು, ಅಭಯ ಕೊಡ್ತಕ್ಕಂಥವಳು, ಧೈರ್ಯ ಕೊಡ್ತಕ್ಕಂಥವಳು. ಪ್ರಾರ್ಥನೆ ಮಾಡಿದಾಗ ನಮಗೆ ವರವನ್ನು ಕೊಡ್ತಾಳೆ ಮತ್ತು ಅಭಯವನ್ನು ಕೊಡ್ತಾಳೆ ಅಂಥವಳು ಅವಳು. ಗೃಹಸ್ಥರು ಆಕೆಯನ್ನು ಪೂಜಿಸ್ತಾರೆ. ಯಾಕೆ ಗೃಹಸ್ಥರಿಗೆ ಮೊದಲನೇದಾಗಿ ವರ ಬೇಕು. ವರ ಅಂತಂದ್ರೆ ಸಂಪತ್ತು ಅಂತ. ಆಮೇಲೆ ಎಷ್ಟೋ ಹೆಣ್ಮಕ್ಳಿಗೆ ವರ ಬೇಕಾಗುತ್ತೆ, ಆಮೇಲೆ ಅಭಯ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ಗೃಹಸ್ಥರು ಆಕೆಯನ್ನು ಪೂಜಿಸ್ತಾರೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಇನ್ನೊಂದು ಮಾತಾಡ್ತಾರೆ, ಮಹಾಮಾರಿಕೋಪದ್ರವ, ಮಹಾಮಾರಿಕಾ ಉಪದ್ರವ, ದುರ್ಭಿಕ್ಷ, ಭೂಕಂಪ, ಅನಾವೃಷ್ಟಿ, ಅತಿವೃಷ್ಟಿಗಳಾದಾಗ ರಕ್ಷಾಕಾಳಿಯ ಪೂಜೆ ಮಾಡಬೇಕಾಗುತ್ತದೆ. ಸ್ಮಶಾನಕಾಳಿ ಸಂಹಾರ ಮೂರ್ತಿ, ಹಾಗೆ ಶವ, ನರಿ, ಡಾಕಿನಿ, ಯೋಗಿನಿ ಇವುಗಳೊಂದಿಗೆ ಕೂಡಿಕೊಂಡು ಸ್ಮಶಾನದಲ್ಲಿ ವಾಸಿಸ್ತಾಳೆ. ಆಕೆಯ ಬಾಯಿಯಿಂದ ರಕ್ತದ ಕೋಡಿ ಹರಿತಾ ಇರುತ್ತದೆ. ಕೊರಳಿಗೆ ರುಂಡ ಮಾಲೆ ಹಾಕಿಕೊಂಡಿರುತ್ತಾಳೆ. ಸೊಂಟಕ್ಕೆ ನರಹಸ್ತಗಳ ವಡ್ಯಾಣ ಹಾಕಿಕೊಂಡಿರುತ್ತಾಳೆ. ಸೊಂಟದ ಪಟ್ಟಿಯ ವಡ್ಯಾಣ ಅಂತ ಹೆಸರು. ಆ ಕಾಳಿ ಮಾತೆಯ ಪಟ್ಟಿ ವಡ್ಯಾಣ ಯಾವುದು ಅಂದ್ರೆ ನರಹಸ್ತಗಳು. ನಾವು ಮೊನ್ನೆ ತಾನೇ ಕಾಳಿ ಪೂಜೆ ಮಾಡಿದ್ವು. ಆ ಕಾಳಿ ಚಿತ್ರವನ್ನು ನೋಡಿದ್ರೆ ಈ ವರ್ಣನೆಯನ್ನೆಲ್ಲ ನೀವಲ್ಲಿ ಕಾಣಬಹುದು. ಅಲ್ಲಿ ನರಿಗಳಿದ್ವು, ಡಾಕಿನಿ ಯೋಗಿನಿ ಶಾಕಿನಿಯವರೆಲ್ಲ ಇದ್ರು, ಶವಗಳೆಲ್ಲ ಇದ್ವು. ಅಂತಹ ಸ್ಮಶಾನ ಕಾಳಿಯದು. ಅದಕ್ಕೆ ಆ ಚಿತ್ರವನ್ನು ದೊಡ್ಡದಾಗಿ ಬರೀಲಿಲ್ಲ. ಬಾಕಿ ರಾಮನ ಚಿತ್ರ ದೊಡ್ಡದಾಗಿ ಬರೆದ್ರೆ, ಅಲ್ಲಿ ಕೃಷ್ಣನ ಚಿತ್ರ ದೊಡ್ಡದಾಗಿ ಬರೆಸಿದ್ದಾರೆ. ಈ ಕಾಳಿಯ ಚಿತ್ರವನ್ನು ಚಿಕ್ಕದಾಗಿ ಇಟ್ಟಿದ್ದಾರೆ. ಕಾರಣ ಏನಂತಂದ್ರೆ, ಅವಳೇನ ದೊಡ್ಡದಾಗಿ ಕಾಣಿಸ್ಕೊಂಡು ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಭಯಂಕರ ಕಾಳಿ ದೇವಿ. ಬಹುಶಃ ಶಿವ ಕೂಡ ಅಷ್ಟು ಭಯಂಕರ ಅಲ್ಲ ಅಂತ ಕಾಣುತ್ತೆ. ಅವನು ಎಷ್ಟೇ ವಿಕೃತ ರೂಪದಿಂದ ವ್ಯಾಘ್ರಾಂಬರವನ್ನೆಲ್ಲ ಸುಟ್ಕೊಂಡು ಬಂದರೂ ಕೂಡ ಅಷ್ಟು ಭಯಂಕರ ಅಲ್ಲ ಅಂತ ಕಾಣುತ್ತೆ. ಕಾಳಿ ಮಾತ್ರ ಅಷ್ಟು ಭಯಂಕರ. ಇದು ಬಹಳ ಆಶ್ಚರ್ಯಕರವಾದಂತಹ ಒಂದು ಅಂಶ. ಅದು ಹೇಗೆ ಅಷ್ಟು ಭಯಂಕರ ಸ್ವರೂಪಿನಿ ಆಗೋದಕ್ಕೆ ಸಾಧ್ಯ? ಅದಕ್ಕೊಂದು ಸಣ್ಣ ಅನುಭವ ಹೇಳೋದಿದ್ರೆ, ಸುಮಾರು 30 ವರ್ಷಗಳ ಹಿಂದೆ ನನಗೆ ಒಂದು ಮಾತು ಹೇಳಿದ್ರೆ, ಯಾರು ಏನಂತ ಹೇಳಿದ್ರೆ, ಒಬ್ಬ ಆಕೆ ರಾತ್ರಿ ಅವಳ ಮನೆಯಲ್ಲಿ ದೊಡ್ಡ ನಿಲುಗನ್ನಡಿ ಇದೆ. ಆ ನಿಲುಗನ್ನಡಿಯನ್ನ ಒಂದು ಜಗಲಿಯ ಕೊನೆಯಲ್ಲಿ ಇಟ್ಟಿದ್ದಾರೆ. ಯಾರ್ಯಾರು ಆ ದಾರಿ ಹೋಗ್ತಾರೋ ಅವರೆಲ್ಲ ತಮ್ಮ ಇಡೀ ಸ್ವರೂಪವನ್ನು ನೋಡ್ಕೊಂಡು ಆನಂದ ಪಟ್ಟುಕೊಳ್ಳಿ ಅಂತಿರಬಹುದು. ಅಥವಾ ಒಬ್ಬರೇ ಇದ್ರೆ ಬೇಸರ ಆದ್ರೆ ಆ ದಾರಿಯ ಹೋದ್ರೆ ಇಬ್ಬರು ಮೂರು ಜನ ಕಂಡುಕೊಂಡು ಆನಂದ ಪಟ್ಕೊಳ್ಬಹುದು ಅಂತ ಏನೋ ಉದ್ದೇಶದಿಂದ ಇಟ್ಟಿದ್ದಾರೆ ಅದನ್ನ. ಈಕೆ ರಾತ್ರಿ ಹೊತ್ತು ಕೂದಲೆಲ್ಲ ಕೆಳಸ್ಕೊಂಡು ಬಿಟ್ಟಿದೆ. ಇದ್ರಲ್ಲಿ ಆ ಕಡೆ ಈ ಕಡೆ ಮಲ್ಕೊಂಡು ಜಡೆ ಎಲ್ಲ ಬಿಚ್ಚೋಗಿ ಕೂದಲೆಲ್ಲ ಕೆಳಸ್ಕೊಂಡು ಬಿಟ್ಟಿದೆ. ನಿದ್ರೆ ಕಂಡು ಬೇರೆ ಎದ್ದು ಬಾತ್ರೂಮ್ ಹೋಗಿದ್ದಾರೆ. ಹೋಗೋದಕ್ಕೆ ಆ ಜಗಲಿ ಮೇಲೆ ಹೋಗ್ತಾ ಇದ್ದಾರೆ. ನಿಲುಗನ್ನಡಿ ಒಂದ್ ಸ್ವಲ್ಪ ಬೆಳಕು ಹಾಕಿದ್ದಾರೆ. ಅರೆಗತ್ತಲು, ಸಣ್ಣ ಬೆಳಕು. ಆ ಅರೆಗತ್ತಲು ನಿದ್ರೆಗಣ್ಣು ಕೆದರಿದ ಕೂದಲು ಹೀಗೆ ಹೋಗ್ತಾ ಇದ್ದಲ್ಲ, ಸ್ವಲ್ಪ ತೇರ್ಕೊಂಡು ತೇರ್ಕೊಂಡು ಹೋಗ್ತಾ ಇದ್ದಲ್ಲ. ಯಾಕಂದ್ರೆ ಕನಸು ಕಂಡಂತಹ ಸ್ಥಿತಿ ಅದು. ಅಲ್ಲಿ ಎದುರುಗಡೆ ಕೂಡ ಅಂತದ್ದೇ ಗೊತ್ತಾ ಇದೆ. ನನ್ನ ರೂಪ ಆ ರೀತಿಯಲ್ಲಿ ಇದ್ದೀತು ಅನ್ನುವ ಕಲ್ಪನೆ ಇರಲಿಲ್ಲ ಅವಳಿಗೆ. ಯಾಕಂದ್ರೆ ತಾನು ಸ್ಪೃದ್ರೂಪಿ ಅನ್ನೋ ಭಾವನೆಯೇ ಇರ್ತದೆ. ಆದ್ರೆ ಎದುರುಗಡೆ ಕಾಣ್ತಕ್ಕಂಥದ್ದು ಮಾತ್ರ ಭಯಂಕರವಾಗಿತ್ತು. ಅದನ್ನು ಕಂಡದೆ ಕೀಟಾಹಾರನೆ ಕಿರಿಸಿಕೊಂಡು ಬಿದ್ದೋಗ್ಬಿಟ್ರು ಅವತ್ತಿನಿಂದ ಹುಚ್ಚೋರಿಗೆ. ಅಂತಹ ಒಂದು ಭಯಂಕರ ರೂಪ ನಮ್ಮ ಮನುಷ್ಯರದ್ದೇ ಆಗಿರುವಾಗ, ಇನ್ನು ಕಾಳಿ ಅವಳು ಸ್ಮಶಾನ ಕಾಳಿ ಆಗಿರುವಾಗ ಎಲ್ಲವನ್ನೂ ನಾಶ ಮಾಡತಕ್ಕಂತಹ ವ್ರತವನ್ನು ತೊಟ್ಟು ನಿಂತಾಗ ಇನ್ನು ಹ್ಯಾಕ್ ಕಂಡಾಳವಳು. ಅದನ್ನೇ ಶ್ರೀಕೃಷ್ಣ ಹೇಳಿತು, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃತ್ತ ಲೋಕಾನ್ ಸಮಾಹತ್ತು ನಿಹ ಪ್ರವೃತ್ತ. ಇಲ್ಲಿ ನಾನು ನಿಂತಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಇಡೀ ಲೋಕವನ್ನೇ ಸಂಹಾರ ಮಾಡಬೇಕು, ದುಷ್ಟರನ್ನು ಸಂಹಾರ ಮಾಡಬೇಕು ಅಂತ ನಿಂತಿದ್ದೇನೆ ಅಂತ. ಅವನೇ ಮಹಾಕಾಲನಾಗಿ ನಿಂತಿರ್ತಾನೆ ಅಲ್ಲಿ. ಒಬ್ಬನೇ ಭಗವಂತ ಆ ಕಡೆಯಿಂದ ಸೃಷ್ಟಿಕರ್ತ ಬ್ರಹ್ಮನಾಗಿ, ಇತ್ತ ಕಡೆಯಿಂದ ಪಾಲಕನಾದಂತಹ ವಿಷ್ಣುವಾಗಿ, ಬಳಿಕ ಅವನೇ ಸಂಹಾರ ಮೂರ್ತಿಯಾದ ಶಿವನಾಗಿರುತ್ತಾನೆ. ಅದು ಪುರುಷ ರೂಪವಾದ್ರೆ ಇದು ಸ್ತ್ರೀ ರೂಪ, ಎರಡು ಅಭೇದ. ಅವನನ್ನ ಪುರುಷನನ್ನಾಗಿಯೂ ಭಾವಿಸಬಹುದು, ಅವನನ್ನ ಸ್ತ್ರೀಯಾಗಿಯೂ ಕೂಡ ಭಾವಿಸಬಹುದು ಅಂತ ಅನ್ನೋದಕ್ಕೆ ಬೇರೆ ಉದಾಹರಣೆ ಕೊಡಬೇಕಾಗಿಲ್ಲ. ಅವನು ಪುರುಷ ವರ್ಗ, ಸ್ತ್ರೀ ವರ್ಗ ಅದನ್ನ ಸೃಷ್ಟಿ ಮಾಡಿದ್ದೇ ಸಾಕ್ಷಿ. ಪರಮಾತ್ಮ ಒಬ್ಬನೇ ಇರೋದು, ಅವನು ಪುರುಷ ಮಾತ್ರ ಅಂತಾಗಿದ್ರೆ ಬರೀ ಪುರುಷರೇ ಹುಟ್ಟಿರುತ್ತಿದ್ರ ಏನು? ಅವನು ಪುರುಷ ಅಲ್ಲ, ಕೇವಲ ಜಗನ್ಮಾತೆ ಮಾತ್ರವೇ ಅಂತನ್ನೋದಾಗಿದ್ರೆ ಬಹುಶಃ ಎಲ್ಲ ಬರೀ ಸ್ತ್ರೀಯರೇ ಹುಟ್ಟಿರ್ತಾ ಇದ್ರೇನು? ಬಹುಶಃ ಹಾಗೆ ಒಂದ್ವೇಳೆ ಆಗಿದ್ರೆ ಇಷ್ಟು ರಗಳೆ ಇರ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ರಗಳೆ ಆಗ್ಬೇಕು ಅಂತೇನೆ ಭಗವಂತನ ಇಷ್ಟೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿದ್ರು ಆಕೆ ಲೀಲಾಮಯಿ. ಬ್ರಹ್ಮಸೂತ್ರದಲ್ಲೂ ಕೂಡ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಪ್ರಸ್ಥಾನತ್ರಯ ಅಂತ ಕರೆಸಿಕೊಂಡಂತಹ ಮೂರು ಗ್ರಂಥಗಳಲ್ಲಿ ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ, ಈ ಮೂರು ಗ್ರಂಥಗಳಲ್ಲಿ ಕೂಡ ಈ ಸೃಷ್ಟಿ ಕಾರ್ಯವನ್ನ, ಇಂತಹ ಒಂದು ಗಲಾಟೆಗಳು ನಡೀತಕ್ಕಂತಹ ಸೃಷ್ಟಿ ಕಾರ್ಯವನ್ನ, ಹುಟ್ಟು ಸಾವು ನೋವು ನಲಿವು ಅಂತ ಹೇಳ್ತಕ್ಕಂತಹ ಈ ಬಗೆಯ ಸೃಷ್ಟಿ ಕಾರ್ಯವನ್ನು ಯಾಕೆ ಸೃಷ್ಟಿ ಮಾಡಬೇಕಾಗಿತ್ತು, ಯಾಕೆ ಮಾಡಬೇಕಾಗಿತ್ತು ಭಗವಂತ ಅಂತ ನಾವು ಪ್ರಶ್ನೆ ಎದ್ದಾಗ ಅದಕ್ಕೆ ಸೂಕ್ತ ರೂಪದಲ್ಲಿ ಉತ್ತರವನ್ನ ಕೊಡಲಾಗಿದೆ. ಈ ಜಗತ್ತು ಕೇವಲ ತಮಾಷೆಗೋಸ್ಕರ, ಈ ಜಗತ್ತು ಸೃಷ್ಟಿಯಾದ್ದು ಯಾತಕ್ಕೆಂದ್ರೆ ಯಾರ ತಮಾಷೆಗೋಸ್ಕರ, ಅದು ಬಹಳ ಮುಖ್ಯ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ, ಭಗವಂತನೇ ಆ ಬೆಕ್ಕು, ಅವನಿಗೆ ಲೀಲೆ, ನಾವೇ ಇಲಿಗಳು, ನಮಗೆ ಪ್ರಾಣ ಸಂಕಟ. ಅವನು ಕರುಣಾಮಯ ಅಲ್ವೇ, ಅವನು ಯಾತಕ್ಕೆ ಈ ತರ ಸಂಕಟ ಕೊಡ್ತಾನೆ ಅಂತ ಕೇಳಿದ್ರೆ, ಕರುಣೆಯ ಕಥೆಯೇ ಬೇರೆ, ತಮಾಷೆಯ ಕಥೆಯೇ ಬೇರೆ. ಪುಟ್ಟ ಮಗು ಅಳ್ತಾ ಇದ್ರೆ ತಾಯಿ ಒಂಥರ ತಮಾಷೆ ಕಾಣುತ್ತೆ, ತಾಯಿ ಹಾಲು ಕೊಟ್ಟು ಅದಕ್ಕೆ ಸಮಾಧಾನ ತಾನು ಮಾಡಬಲ್ಲೆ ಅಂತನೋ ಒಂದು ಆತ್ಮವಿಶ್ವಾಸ ಅವಳಿಗೆ ಇರೋದ್ರಿಂದ ಮಗು ಎತ್ತತ್ರೂ ಕೂಡ ಒಂಥರ ತಮಾಷೆಯಾಗಿ ಅದನ್ನು ತಗೊಳ್ತಾರೆ. ಹಾಗೆಯೇ ಪರಮಾತ್ಮ ನಮಗೆ ಒಂದಲ್ಲ ಒಂದು ದಿನ ಆನಂದವನ್ನು ಕೊಟ್ಟು ನಮ್ಮನ್ನು ಖುಷಿ ಪಡಿಸಬಲ್ಲ, ತಾನು ಖುಷಿ ಪಡಿಸಬಲ್ಲೆ ಅಂತ ಅವನಿಗೆ ಗೊತ್ತಿರೋದ್ರಿಂದ ಎಷ್ಟು ಬೇಕಾದ್ರೂ ಕಷ್ಟ ಕೊಡೋದಕ್ಕೆ ಅವನು ಮುಂದಾಗ್ತಾನೆ. ಮತ್ತು ನಾವು ಅತ್ತಷ್ಟುನುವೆ ಅವನಿಗೆ ತಮಾಷೆ ಕಾಣಿಸುತ್ತೆ, ತುಂಬಾ ಸ್ವಾರಸ್ಯವಾಗಿರ್ತದೆ. ಇದರ ಮುಂದೆ ಶ್ರೀರಾಮಕೃಷ್ಣ ಇನ್ನೂ ಚೆನ್ನಾಗಿ ಹೇಳೋದಕ್ಕಿದ್ದಾರೆ, ಅದನ್ನ ನಾವು ನೋಡ್ತೇವೆ ಮುಂದೆ. ಈಗ ಈ ಸ್ಮಶಾನ ಕಾಳಿಯ ಮಾತಿಗೋಸ್ಕರ ಹೇಳಿದೆ ಈ ಮಾತನ್ನ, ಎಲ್ಲ ಬಗೆಯ ನೋವು ನಲಿಗಳು ಇತ್ಯಾದಿಗಳಲ್ಲಿ ಇದೆಯಲ್ಲ, ಅಥವಾ ನಾಶಾದಿಗಳು ಎಲ್ಲ ಇದೆಯಲ್ಲ, ಇವುಗಳೆಲ್ಲ ಈ ಸ್ಮಶಾನ ಕಾಳಿಯ ಒಂದು ಕೆಲಸ. ಬಳಿಕ ಮುಂದುವರಿಸ್ತಾರೆ, ಈ ಜಗತ್ತು ನಾಶವಾದಾಗ, ಮಹಾಪ್ರಳಯವಾದಾಗ ಮುಂದಿನ ಸೃಷ್ಟಿಗಾಗಿ ಬೀಜಗಳನ್ನೆಲ್ಲ ಶೇಖರಿಸಿ ಇಟ್ಟುಕೊಂಡಿರ್ತಾಳೆ. ಇದು ಮನೆಯ ಯಜಮಾನಿ ತನಗೆ ಬೇಕಾಗುವ ಎಲ್ಲ ಬಗೆಯ ವಸ್ತುಗಳನ್ನು ಒಂದು ಗುಡಾಣದಲ್ಲಿ ಶೇಖರಿಸಿ ಇಟ್ಕೊಳ್ಳೋದಿಲ್ಲ ಹಾಗೆ ಅಂತ ಹೇಳಿದಾಗ ಅಲ್ಲಿ ಇರುವವರೆಲ್ಲ ನಗ್ತಾರೆ. ಒಂದು ಪತ್ತಾಸು ಅಂತ ಹೇಳಿರುತ್ತೆ, ಅಥವಾ ಬಡವರಾದ್ರೆ ಒಂದು ದೊಡ್ಡ ಪಾತ್ರೆ ಗುಡಾಣ ಅಂತ ಅದಕ್ಕೆ ಹೆಸರು. ಆ ಗುಡಾಣದಲ್ಲಿ ಎಲ್ಲ ಸಂಬಾರ ಬಟ್ಲು ಇದ್ದಾಗೆ ಬಟ್ಲು ಬಟ್ಲಾಗಿ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡಿರ್ತಾರೆ, ಬೀಜಗಳನ್ನೆಲ್ಲ ಮುಖ್ಯವಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ. ಯಾಕೆಂದ್ರೆ ಮಳೆಗಾಲದಲ್ಲಿ ಅವ್ರನ್ನೆಲ್ಲ ಬಿತ್ತಿ ತರಾವಾರಿ ತರಕಾರಿಗಳನ್ನೆಲ್ಲ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅಂತ ಈ ರೀತಿಯಲ್ಲಿ ಉದಾಹರಣೆ ಕೊಟ್ಟು ಹೇಳಿದಾಗೆ ಅಲ್ಲಿ ನಗ್ತಾರೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನಗಬೇಡಿ, ಯಜಮಾನಿಯರು ಇಂಥದೊಂದು ಗುಡಾಣ ಇಟ್ಕೊಂಡಿರ್ತಾರೆ, ಅದರೊಳಗೆ ಸಮುದ್ರದ ನೊರೆ, ನೀಲಿ ಗುಳಿಗೆ, ಸೌತೆಕಾಯಿ ಬೀಜ, ಕುಂಬಳಕಾಯಿ ಬೀಜ, ಸೋರೆಕಾಯಿ ಬೀಜ, ಇವುಗಳ ಚಿಕ್ಕ ಚಿಕ್ಕ ಪಟ್ಟಣಗಳೆಲ್ಲ ಅದರಲ್ಲಿ ಇರುತ್ತೆ. ಅವುಗಳಲ್ಲಿ ಆ ಗುಡಾಣದಲ್ಲಿ ಇಟ್ಕೊಂಡಿರ್ತಾರೆ, ಬೇಕಾದಾಗ ಅವನ್ನ ಹೊರಗೆ ತೆಗೀತಾರೆ. ಅದೇ ರೀತಿಯಾಗಿ ಭಗವತಿ ಬ್ರಹ್ಮಮಯಿ ಈ ಜಗತ್ತು ನಾಶವಾದ ನಂತರ ಎಲ್ಲ ವಿಧದ ಬೀಜಗಳನ್ನ, ಅಂದ್ರೆ ಮನುಷ್ಯರ ಬೀಜ, ಪ್ರಾಣಿಗಳ ಬೀಜ, ಪಕ್ಷಿಗಳ ಬೀಜ, ತರಕಾರಿಗಳ ಬೀಜ, ಎಲ್ಲ ಬೀಜವನ್ನ ಇಟ್ಕೊಂಡಿರ್ತಾರೆ. ಬೀಜ ರೂಪದಲ್ಲಿ ನಾವೆಲ್ಲರೂ ಇರ್ತೇವೆ ಅಂತ ತಾತ್ಪರ್ಯ. ಪ್ರಳಯ ಕಾಲದಲ್ಲಿ ಯಾರು ಸಾಯೋದಿಲ್ಲ, ಸೂಕ್ಷ್ಮ ರೂಪದಲ್ಲಿ ತಾಯಿಯ ಉದರದಲ್ಲಿ ಸೇರ್ಕೊಂಡಿರ್ತೇವೆ ಅಂತ ತಾತ್ಪರ್ಯ. ಮುಂದಿನ ಸೃಷ್ಟಿಗಾಗಿ ಜಗನ್ಮಾತೆ ಶೇಖರಿಸಿ ಇಟ್ಕೊಂಡಿರ್ತಾಳೆ. ಸೃಷ್ಟಿ ಮಾಡಿದ ನಂತರ ಅದೇ ಆದ್ಯ ಶಕ್ತಿ ಈ ಜಗತ್ತಿನೊಳಗೆ ಇರ್ತಾಳೆ. ಈ ಜಗತ್ತನ್ನ ಹೆತ್ತು ಅದರೊಳಗಡೆಯೇ ಅಂತರ್ಗತರಾಗಿ ಇರುತ್ತಾರೆ. ವೇದದಲ್ಲಿ ಇದೆ ಓಣನಾಭಿಯ ಕತೆ. ಓಣನಾಭಿ ಅಂತಂದ್ರೆ ಜೇಡರ ಹುಳು. ಯಥೋರ್ಣನಾಭಿ ಸೃಜತೆ ಶೃಣ್ವತೆ ಚ ಸೃಜ್ಯತೆ ಚ. ಓರ್ಣನಾಭಿ ಅಂದ್ರೆ ಜೇಡ, ಅದು ಸೃಷ್ಟಿಸ್ತದೆ ಮತ್ತು ತನ್ನೊಡಗಲಿಗೆ ಎಳೆದುಕೊಳ್ಳುತ್ತದೆ ಆ ದಾರಗಳನ್ನ. ಆ ದಾರವನ್ನ ತನ್ನೊಡಗೆ ಎಳ್ಕೊಳ್ಳುವಂತಹದ್ದನ್ನು ನಾನು ಕಂಡಿರಲಿಲ್ಲ, ಅದು ಹಾಗೆ ಹಾಳಾಗುತ್ತೆ ಅಂತ ತಿಳ್ಕೊಂಡಿದ್ದೆ. ಒಂದೊಂದು ದಿನ ಹೀಗೆ ನಿರೀಕ್ಷಿಸ್ತಾ ಇದ್ದಾಗ ಒಂದು ಜೇಡ ಚೆನ್ನಾಗಿ ಬಲೆಯನ್ನು ಕಟ್ಕೊಂಡಿದ್ದು ಅಲ್ಲಿ ನೊಣಗಳು ಸರಿಯಾಗಿ ಬಿದ್ದು ಅದಕ್ಕೆ ಆಹಾರ ಸಿಗದೆ ಇದ್ರಿಂದ ಮೆಲ್ಲಿಗೆ ಅದನ್ನ ತನ್ನೊಳಗಡೆ ಎಳ್ಕೊಂಡು ನೋಡಿದೆ ನಾನು. ಒಂದೊಂದನ್ನೇ ಬಿಚ್ಚಿ ತನ್ನೊಳಗಡೆ ಸೇರಿಸಿಕೊಂಡು ಇನ್ನೊಂದು ಕಡೆ ಹೋಯ್ತು. ಆಗ ನನಗೆ ಗೊತ್ತಾಯ್ತು ತನ್ನೊಳಗಡೆ ಎಳ್ಕೊಳ್ಳೋದು ನಿಜ, ಉಪನಿಷತ್ ಹೇಳಿದ ಮಾತು ನಿಜ ಅಂತ. ಇದನ್ನು ಪ್ರತ್ಯಕ್ಷವಾಗಿ ಕಾಣದೇ ಇದ್ರೆ ಆ ಉದಾಹರಣೆ ನಮ್ಗೆ ಅರ್ಥ ಆಗೋದಿಲ್ಲ. ಈ ರೀತಿಯಲ್ಲಿ ಜಗನ್ಮಾತೆ ಜೇಡರ ಹುಳುವಿನೋಪಾದಿಯಲ್ಲಿ ಈ ಸೃಷ್ಟಿಯನ್ನು ನೇಯ್ತಾಳೆ. ಜೇಡರ ಹುಳುವಿನೋಪಾದಿಯಲ್ಲಿ ತನ್ನೊಳಗಡೆ ಎಳೆದುಕೊಳ್ತಾಳೆ. ಸೃಷ್ಟಿಯನ್ನೇ ಹೋಲಿಸಲಾಗಿದೆ ಅಂತ ಶ್ರೀರಾಮಕೃಷ್ಣ ಅಭಿಪ್ರಾಯ. ಜೇಡರ ಹುಳು ತನ್ನ ಹೊಟ್ಟೆಯಿಂದಲೇ ಸಿಗದ ಸಂತುವಿನಿಂದ ಬಲೆಕಟ್ಟಿ ಅದರ ಮೇಲೆ ತಾನು ನಿಲ್ಲುತ್ತದೆ. ಹಾಗೆಯೇ ಭಗವಂತ ಈ ಆಧಾರ ಆಧೇಯ ಎರಡೂ ಆಗಿದ್ದಾನೆ. ಭಗವಂತನೇ ಆಧಾರ, ಭಗವಂತನೇ ಆಧೇಯ. ಕಾಳಿ ನಿಜವಾಗಿ ಕಪ್ಪೇನು? ಯಾವ ಕಾಳಿಯ ಕುರಿತಾಗಿ ಈಗ ಹೇಳಿದ್ರೋ, ಕಾಳಿ ಅಂದ್ರೆ ಕಪ್ಪು ಅಂತಲೇ ಅರ್ಥ ಸಂಸ್ಕೃತದಲ್ಲಿ. ಕಾಳ ಅಂದ್ರೆ ಕಪ್ಪಿಗಿರ್ತಕ್ಕಂಥವನು ಅಂತ ಅರ್ಥ. ಕಾಳಿ ಅಂದ್ರೆ ಕಪ್ಪಿಗಿರ್ತಕ್ಕಂಥವಳು ಅಂತ ಅರ್ಥ. ಕಾಳಿ ನಿಜಕ್ಕೂ ಕಪ್ಪೇನೋ ಅಂತ ಪ್ರಶ್ನೆಯನ್ನು ಅವರೇ ಹಾಕಿ ಅವರು ಉತ್ತರ ಕೊಡ್ತಾರೆ. ಈಗ ದೂರದಿಂದ ನೋಡಿದ್ರೆ ಕಪ್ಪು ಕಾಣ್ತಾರೆ, ಹತ್ತಿರದಿಂದ ನೋಡಿದ್ರೆ ಕಪ್ಪಲ್ಲ. ಆಕಾಶವನ್ನು ದೂರದಿಂದ ನೋಡಿದ್ರೆ ನೀಲ ವರ್ಣದ್ದಾಗಿ ಅದು ಕಾಣ್ತದೆ, ಹತ್ತಿರದಲ್ಲಿ ನೋಡಿ ಅದಕ್ಕೆ ಯಾವ ವರ್ಣವೂ ಇಲ್ಲ. ಸಮುದ್ರದ ನೀರನ್ನ ದೂರದಿಂದ ನೋಡಿ ಅದು ನೀಲಿ ಯಾಕೆ ಕಾಣುತ್ತದೆ, ಹತ್ತಿರ ಹೋಗಿ ಕೈ ತೆಗೆದುಕೊಂಡು ನೋಡಿ ಅದಕ್ಕೆ ಯಾವ ಅನ್ನವೂ ಇಲ್ಲ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಕಾಶ ಅಂತ ಹೇಳಿದ್ರೆ ದೂರದಲ್ಲಿರ್ತಕ್ಕಂಥ ಆಕಾಶ ಮಾತ್ರ ಆಕಾಶ ಅಲ್ಲ. ಇಲ್ಲಿ ನಮ್ಗೆ ಮೇಲ್ಗಡೆಯಲ್ಲಿ ಕಾಣ್ತದಲ್ಲ ಈ ಖಾಲಿ ಜಾಗ, ಇದೆಲ್ಲವೂ ಆಕಾಶ. ಈ ಆಕಾಶಕ್ಕೆ ನೀಲಿ ಬಣ್ಣ ಇದೆಯೇನೋ, ಆದ್ರೆ ಇದೇ ಆಕಾಶವೇ ಆ ಆಕಾಶ, ಅದು ನೀಲಿಯಾಗಿ ಕಾಣ್ತದೆ. ಸಮುದ್ರ ಕೂಡ ಹಾಗೆ ದೂರಕ್ಕೆ ನಮಗೆ ನೀಲಿಯಾಗಿ ಕಾಣ್ತದೆ. ಕೈಗೊಂದು ಬಹುಶಃ ನೀರು ತೆಗೆದುಕೊಂಡ್ರೆ ಬಣ್ಣವೇ ಇಲ್ಲ. ಭಗವಂತ ದೂರದಲ್ಲಿದ್ದಾನೆ, ಆದ್ರಿಂದ ನಮ್ಗೆ ಅವನು ಕಪ್ಪಾಗಿ ಕಾಣ್ತಾರೆ. ಭಗವಂತ ನಾವು ಹತ್ತಿರ ತೆಗೆದುಕೊಂಡಾಗ ಗೊತ್ತಾಗುತ್ತೆ ಅವ್ರಿಗೆ ಯಾವ ಬಣ್ಣವೂ ಇಲ್ಲ, ಯಾವ ರೂಪವೂ ಇಲ್ಲ ಅಂತ ಅದನ್ನ ಶ್ರೀರಾಮಕೃಷ್ಣ ಹೇಳ್ತಾ ಈಗ ಕಾಳಿಯ ಕುರಿತಾಗಿ ವರ್ಣನೆ ಮಾಡ್ತಾ ಅವರು ಪ್ರೇಮೋನ್ಮತ್ತರಾಗಿದ್ದಾರೆ ಅಂತ ಬರೀತಾನೆ ಮಾಸ್ಟರ್ ಮಾಷೆಯ. ಇದು ಇನ್ನೂ ಸ್ವಾರಸ್ಯಕರವಾದಂತ ಅಂಶ. ಕಾಳಿಯ ಕುರಿತಾಗಿ ನಾವು ಇಷ್ಟೊಂದು ಕೇಳಿ ಕೇಳಿ ಹೆದರ್ಕೊಂಡು ಕೂತಿದ್ರೆ ಶ್ರೀರಾಮಕೃಷ್ಣರು ಭಾವೋನ್ಮತ್ತರಾಗಿ ಕುಳಿತಿದ್ದಾರೆ, ಆನಂದ ಪರಿತರಾಗಿದ್ದಾರೆ ಅಷ್ಟೇ ಅಲ್ಲ, ಹಾಡು ಹೇಳ್ತಾ ಇದ್ದಾರೆ. ಯಾವ ಹಾಡೋದು? ಈಗ ತಾನೇ ಕೇಳಿದ್ರಿ ನೀವು, ಶ್ಯಾಮ ಮಾಕಿ ಅಮರ್ ಕಾಲೋರೆ, ನನ್ನ ತಾಯಿ ಕಾಳಿ ಕಪ್ಪೇನು, ಲೋಕೆ ಬೋಲೆ ಕಾಳಿ ಕಾಲು. ಜನ ಹೇಳ್ತಾರೆ ಕಾಳಿ ಕಪ್ಪು ಅಂತ, ಅಮರ್ ಮೋನ್ ಬೋಲೆ ನಾ ಕಾಲೋರೆ, ನನ್ನ ಮನಸ್ಸು ಹೇಳ್ತದೆ ಅವಳು ಕಾಳಿ ಅಲ್ಲ ಅಂತ. ಕಾಲೋ ರೂಪೆ ದಿಗಂಬರಿ ಹೃದಯ ಪೊದ್ದೆ ಕೊರೆ ಮೋರ್ ಆಲೋರೆ, ಆ ಕಾಳ ರೂಪದ ದಿಗಂಬರಿ ನನ್ನ ಹೃದಯ ಮಧ್ಯದಲ್ಲಿ ಇದ್ದಾಳೆ, ಅವಳು ನನ್ನ ಹೃದಯವನ್ನು ಬೆಳಗಿಸ್ತಾ ಇದ್ದಾಳೆ. ಅವಳು ಹ್ಯಾಕೆ ಕಪ್ಪಾದಾಳು? ನನ್ನ ಹೃದಯವನ್ನು ಬೆಳಗ್ತಾ ಇರತಕ್ಕಂತ ಕಾಳಿ ಕಪ್ಪು ಹೇಗಾದಾಳು? ಆದರೂ ಕೂಡ ಆಕೆ ಕೊಕನೋ ಶ್ವೇತೋ ಕೊಕನೋ ಪೀತೋ, ಶ್ವೇತ ಅಂದ್ರೆ ಬೆಳ್ಳಿಗೆ, ಪೀತ ಅಂದ್ರೆ ಹಳದಿ, ಕೊಕನೋ ನೀಲ ಲೋಹಿತವ್ರಿ, ಕೆಲವು ಸತಿ ಅವಳು ನೀಲ ವರ್ಣದ್ದಾಗಿ ಕಾಣ್ತಾಳೆ ಅಂತ, ಇನ್ ಕೆಲವೊಮ್ಮೆ ಲೋಹಿತರೆ, ಲೋಹಿತ ಅಂದ್ರೆ ಕೆಂಪು ಅಂತ. ಹಾಗೆ ನಾನಿ ಜಾನಿ ಕ್ಯಾಮೋನಿ ಜೋನೋನಿ, ಇಷ್ಟು ಗೊತ್ತಿದೆ ನನಗೆ. ಇದ ನಂತರ ಮುಂದಿಂದು ಅದು ಗೊತ್ತಿಲ್ಲ ನನಗೆ. ಹಾಗೆ ಅಂದ್ರೆ ಆಮೇಲೆ ಆಮೇಲಿಂದು ನಾನಿ ಜಾನಿ ಕ್ಯಾಮೋನಿ ಜನೋನಿ ಭಾವಿಯೇ ಜನೋಂ ಗ್ಯಾಲೋರೆ, ಕಾಳಿ ಕಪ್ಪು ಅಂತ ಕೆಲವರು ಹೇಳ್ತಾರೆ. ಕೆಲವು ಸತಿ ಕಪ್ಪಾಗಿರೋದು ಹೌದು, ಕೆಲವು ಸತಿ ನೀಲಿ ಆಗಿರೋದು ಹೌದು, ಕೆಲವು ಸತಿ ಕೆಂಪಾಗಿರೋದು ಹೌದು, ಕೆಲವು ಸತಿ ಹಳದಿ ಆಗಿರೋದು ಹೌದು. ಆದ್ರೆ ಇದಕ್ಕಿಂತ ಹೆಚ್ಚು ಇನ್ನೂ ಏನೇನೋ ಇದೆ ಅಂತ ಅನ್ಬಿಟ್ಟಿಲ್ಲ. ಅಷ್ಟೆಲ್ಲ ಅವ್ರು ನನ್ನ ತೋರಿಸ್ಕೊಡ್ಲಿಲ್ಲ. ಆದರೂ ಕೂಡ ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಮಾಡಿ ಭಾವಿಯೇ ಆಲೋಚನೆ ಮಾಡಿ ಜನೋಂ ಗ್ಯಾಲೋರಿ, ನಮ್ಮ ಜನ್ಮವೇ ಮುಗಿದೋಯ್ತು ಅಂತ. ಭಗವಂತನ ತಿಳಿದೆ ಅಂತ ಹೇಳೋದು ಸಾಧ್ಯವೇ ಯಸ್ಯ ಮತಂ ಸತ್ಯ ಮತಂ ಮತಂ ಯಸ್ಯ ನವೇ ದಶ, ಕೊಕನೋ ಪುರುಷ ಕೊಕನೋ ಪ್ರಕೃತಿ. ಆಕೆಯೇ ಕೆಲವು ಸತಿ ಪುರುಷರಾಗಿ ಕಾಣ್ತಾಳೆ, ಇನ್ನು ಕೆಲವೊಮ್ಮೆ ಪ್ರಕೃತಿಯಾಗಿ ಕಾಣ್ತಾಳೆ. ಕೊಕನೋ ಶೂನ್ಯ ರೂಪಾರೆ, ಇನ್ನು ಕೆಲವು ಸತಿ ಅವಳಿಗೆ ರೂಪವೇ ಇಲ್ಲ ಆಗಿ ಕಾಣ್ತಾಳೆ. ಏ ಭಾವ ಜಾನಿಯೇ ಕಮಲಾಕಾಂತ, ಕಮಲಾಕಾಂತ ಕವಿ ಬರ್ದವನು ಈ ರೀತಿ ಭಾವಿಸಿ ಸಹಜೇ ಪಾಗೋಲು ಹೋದರೆ. ಕಮಲಾಕಾಂತ ಈ ರೀತಿ ಭಾವಿಸಿ ಭಾವಿಸಿ ಹುಚ್ಚನೆ ಆಗ್ಬಿಟ್ಟ. ಏನು ಅಂತ ಅರ್ಥ ಮಾಡ್ಕೊಳ್ಳೋದು ತಾಯಿನ? ಶಮ ಮಾಕಿ ಅಮಾರ ಕಲೋರೆ, ಶಮ ಮಾಕಿ ಅಮಾರ ಕಲೋ, ಶಮ ಮಾಕಿ ಅಮಾರ ಕಲೋರೆ, ಶಮ ಮಾಕಿ ಅಮಾರ ಕಲೋ. ಲೋಕೆ ಬೋಲೆ ಕರಿ ಕಲೋ, ಅಮರ ಮನ ತೊ ಬೋಲೆ ನಾ বলে কানি কালো, আমার মন তো বলে না কালো রে, কালো রূপে দিগম্বরে, কালো রূপে দিগম্বরে, হৃদয় পর্দে করে মোরালো রে, শ্যামা মাকে আমার কালো, কখনো প্রকৃতি কখনো সুন্দর পারে, কখনো পুরুষ কখনো প্রকৃতি কখনো সুন্দর পারে, নিভাব বাবিয়ে কমলাকান্ত, নিভাব বাবিয়ে কমলাকান্ত, সহজে পাগল হলো রে, শ্যামা মাকে আমার কালো, কখনো শ্বেত কখনো পীত, কখনো শ্বেত কখনো পীত, কখনো নীল লইত রে, কখনো শ্বেত কখনো পীত, কখনো নীল লইত রে, আগে নাই জানি হে মনে জানি, আগে নাই জানি হে মনে জানি, বাবিয়ে জনম গেল রে, শ্যামা মাকে আমার কালো, শ্যামা মাকে আমার কালো রে, শ্যামা মাকে আমার কালো, লোকে বলে কালি কালো, আমার মন তো বলে না কালো রে, কালো রূপে দিগম্বরে, কালো রূপে দিগম্বরে, বিপদে করে মোরালো রে, শ্যামা মাকে আমার কালো, শ্যামা মাকে আমার কালো রে, শ্যামা মাকে আমার কালো। ಶ್ರೀರಾಮಕೃಷ್ಣ ಮಾತನ್ನು ಮುಂದುವರಿಸ್ತಾ ಇದ್ದಾರೆ. ಬಂಧನ ಮತ್ತು ಮುಕ್ತಿ ಇವೆರಡರ ಕರ್ತಳು ಅವಳೆ. ಆಕೆಯ ಮಾಯೆಯ ದೆಸೆಯಿಂದ ಸಾಂಸಾರಿಕ ಜೀವರು ಕಾಮಕಾಂಚನಗಳಿಂದ ಬದ್ಧರಾಗ್ತಾರೆ, ಮತ್ತೆ ಆಕೆಯ ಕೃಪೆಯಿಂದಲೇ ಮುಕ್ತರಾಗ್ತಾರೆ. ಆಕೆ ನಮ್ಮ ಭವಬಂಧನವನ್ನ ಹರಿದು ಕಾಪಾಡತಕ್ಕವಳು ಅಂತ ಈ ಮಾತನ್ನು ಹೇಳಿ ಅವರಿಗೆ ಇನ್ನೊಂದು ಹಾಡು ನೆನಪಾಗುತ್ತೆ. ತಮ್ಮ ಗಂಧರ್ವ ನಿಂಜಿತ ಕಂಠದಿಂದ ಹಾಡಲು ಆರಂಭಿಸಿದ್ದಾರೆ. ಯಾವ ಹಾಡದು? ಮಾಯೆಯ ಸೂತ್ರದಲ್ಲಿ ಬಿಗಿದ ಪಟವೇ ಗುತ್ತಿದೆ, ತುಂಬಿರುವ ಭರವಸೆಯ ಗಾಳಿಯಲ್ಲಿ ಪಟವನಾಡಿಸುತಿಗಳು ಈ ನನ್ನ ಘನಶ್ಯಾಮಿ, ಪಟವನಾಡಿಸುತಿಗಳು ಈ ನನ್ನ ಘನಶ್ಯಾಮಿ, ಜಗದ ಸಂಸಾರಗಳ ಪೇಟೆಯಲ್ಲಿ ಮಾಯೆಯ ಸೂತ್ರದಲ್ಲಿ ಬಿಗಿದ ಪಟವೇರುತ್ತಿದೆ, ತುಂಬಿರುವ ಭರವಸೆಯ ಗಾಳಿಯಲ್ಲಿ ನರರಸ್ತಿ ಪಂಜರದಿ ಮೂರು ಗುಣಗಳ ಬೆಸೆದು, ನರರಸ್ತಿ ಪಂಜರದಿ ಮೂರು ಗುಣಗಳ ಬೆಸೆದು ಮಾಡಿರುವಳಿಯೇ ತಾಯಿ ಕುಶಲ ಕಥೆಯ ಪಟದ ಸೂತ್ರದ ಮೇಲೆ ವಿಜಯ ದಂತನು ಬಳಿದು, ಪಟದ ಸೂತ್ರದ ಮೇಲೆ ವಿಜಯ ದಂತನು ಬಳಿದು ಕಲಿಯ ದಂತವುಗಳನ್ನು ರಚಿಸಿರುವಳು ನಿಂತು ಹಾರುವನೋರು ಸಾವಿರದ ಪಟಗಳಲ್ಲಿ, ನಿಂತು ಹಾರುವನೋರು ಸಾವಿರದ ಪಟಗಳಲ್ಲಿ ಒಂದೋ ಎರಡೋ ಹರಿದು ಬಿಡುಗಡೆಯ ಪಡೆದು, ನಿಂತು ಹಾರುವನೋ ಸಾವಿರದ ಪಟಗಳಲ್ಲಿ ಒಂದು ಎರಡು ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರಲವುಗಳನ್ನು ನಿರಕಿಸುತ್ತಣಿ ತಾಯಿ, ಹೋಗುತ್ತಿರಲವುಗಳನ್ನು ನಿರಕಿಸುತ್ತಣಿ ತಾಯಿ, ಕೈಯ ಚಪ್ಪಳೆ ತಟ್ಟಿ ನಲಿಯುತ್ತಿರಳು ನಲಿಯುತ್ತಿರಳು ನಲಿಯುತ್ತಿರಳು. ಭವಜಲ ಭವಜಲ ತಾಯಿ ಕೃಪೆ ಮಾಡಿದರೆ ಮಾತ್ರ ಅನುಕೂಲವಾದ ಪರಿಸ್ಥಿತಿಯನ್ನು ನೋಡಿಕೊಂಡು ಅವಳು ನಮ್ಮೆಲ್ಲರ ಜೀವಕ್ಕೆ ಅಂಜಿಸಿದಂತಹ ಮಾಯಾ ಪಾಶವನ್ನು ಕತ್ತರಿಸಿದಾಗ ಗಾಳಿ ಪೆಟದೋಪಾದಿರ್ತಕ್ಕಂತಹ ನಾವೆಲ್ಲರೂ ಕೂಡ ಆ ವಿಶಾಲ ನೀಲಾಕಾಶದಲ್ಲಿ ಮನ ಬಂದಂತೆ ಹಾರಾಡಿಕೊಂಡಿರುವುದು ಸಾಧ್ಯವಾಗುತ್ತೆ ಅಂತ ಈ ಹಾಡಿನ ಅಭಿಪ್ರಾಯ. ಪಟವ ನಾಡಿಸುತ್ತಿದ್ದ ಕೀಹಳು ನನ್ನ ಘನಶ್ಯಾಮಿ. ಪ್ರತಿಯೊಂದು ಜೀವವನ್ನು ಕೂಡ ಇಲ್ಲಿ ಗಾಳಿಪಟ ಅಂತ ಭಾವಿಸಲಾಗಿದೆ. ಒಂದು ಸಣ್ಣ ಸಣ್ಣ ಗಾಳಿಪಟ, ಪುಟ್ ಪುಟ್ ಮಕ್ಕಳಾದ್ರೆ, ದೊಡ್ಡ ದೊಡ್ಡವರಾದ್ರೆ ದೊಡ್ಡ ದೊಡ್ಡ ಗಾಳಿಪಟ, ಮುಲುಕರಾದ್ರೆ ಅರುತರ ಗಾಳಿಪಟ. ಈ ರೀತಿಯಲ್ಲಿ ಎಲ್ಲ ಗಾಳಿಪಟಗಳು ಈ ವಿಶಾಲವಾದ ಆಕಾಶದಲ್ಲಿ ಹಾರಾಡ್ತಾ ಇವೆ. ಜಗದ ಸಂಸಾರಗಳ ಪೇಟೆಯಲ್ಲಿ ವಿಶಾಲವಾದ ಜಾಲ ಮೈದಾನದಲ್ಲಿ ಬಿಟ್ಟಿದ್ದಾಳೆ. ಮಾಯೆಯ ಸೂತ್ರದಲ್ಲಿ ಬಿಗಿದ ಪಟ ಏರುತ್ತಿದೆ. ಪಟ ಅಂತಂದ್ರೆ ಗಾಳಿಪಟ, ಮಾಯಾಪಾಶ ಅದೇ ಹಗ್ಗ ಒಡೆದು ತುಂಬಿರುವ ಭರವಸೆಯ ಗಾಳಿಯಲ್ಲಿ ಬಿಟ್ಟು ಬಿಟ್ಟಿದ್ದಾಳೆ. ಒಂದು ಬಲಿಯ ಭರವಸೆಯ ಗಾಳಿ, ಆಶೆಯ ಗಾಳಿಯಲ್ಲಿ ಬಿಟ್ಟು ಬಿಟ್ಟಿದ್ದಾಳೆ. ಅದನ್ನ ಹಾರಾಡ್ಕೊಂಡಿ ಆ ಪ್ರತಿಯೊಂದು ಗಾಳಿಪಟವು ಕೂಡ ತಿಳ್ಕೊಂಡಿರುತ್ತೆ ನಾನು ಸ್ವತಂತ್ರವಾಗಿ ಹಾರಾಡ್ತಾ ಇದ್ದೇನೆ ಅಂತ. ಹಗ್ಗ ಮಾತ್ರ ತಾಯಿ ಕೈನಲ್ಲಿದೆ ಎಂದು ಗೊತ್ತಿಲ್ಲ ಅವಳು. ನರರಸ್ತಿ ಪಂಜರದಿ ಮೂರು ಗುಣಗಳ ಬೆಸೆದು ಅಸ್ಥಿ ಪಂಜರ, ಈ ಶರೀರ ಮೂರು ಗುಣ ಸತ್ವ ರಜ ತಮೋ ಗುಣಗಳು ಅಂತ ಹೇಳ್ತಕ್ಕಂತಹ ಮೂರು ಗುಣಗಳನ್ನು ಬೆಸೆದು ಮಾಡಿರುವಳು ಈ ತಾಯಿ ಕುಶಲ ಕಲೆಯ ಅತ್ಯಂತ ಸುಂದರವಾದಂತಹ ಗಾಳಿಪಟ. ಒಂದೊಂದು ಜೀವವು ಕೂಡ ಒಂದೊಂದು ಸುಂದರವಾದಂತಹ ಗಾಳಿಪಟ ಅಂತ ಕಲ್ಪನೆ ಮಾಡಲಾಗಿದೆ. ಪಟದ ಸೂತ್ರದ ಮೇಲೆ ವಿಜಯದಂಟನು ಬಳಿದು ವಿಜಯದ ಅಂಟನು ಬಳಿದು. ಒಂದು ಗಾಳಿಪಟ, ಗಾಳಿಪಟದ ಜೂಜು ಆಡುವಂತಾಗಿರುತ್ತೆ. ಆ ಗಾಳಿಪಟದ ಉದ್ದ ಹಗ್ಗದ ಉದ್ದಕ್ಕೆ ಒಂದು ಬಗೆಯ ಅಂಟನ್ನ ಸಾವರಿಯುತ್ತಾರೆ. ಅದೊಂದು ಬಗೆಯ ಅಂಟು, ಅದು ಯಾರೋ ಅಂಟ್ಕೊಂಡಿರುವ ಆ ಬಗೆಯ ಅಂಟನ್ನು ತಮ್ಮ ಹಗ್ಗಕ್ಕೆ. ಈ ಅಂಟು ಯಾರ ಹಗ್ಗಕ್ಕೆ ಇರುತ್ತೋ ಆ ಒಂದು ಹಗ್ಗ ಅಂತ ಇರತಕ್ಕಂಥ ಇನ್ನೊಂದು ದಾರಕ್ಕೆ ತಿಕ್ಕಿ ತಿಕ್ಕಿ ತಿಕ್ಕಿ ಕತ್ತರಿಸುತ್ತದೆ. ಆಗ ಅವನು ಸೋತ ಅಂತ, ಈ ದಾರಿ ಯಾರ ಕೈ ಇರುತ್ತದೋ ಗೆದ್ದ ಅಂತ. ಹೀಗೆ ಆ ಒಂದು ಅಂಟಿನ ಅಭಿಪ್ರಾಯ ನಾವು ಮಾಡ್ಕೊಳ್ಬೇಕಾಗುತ್ತೆ. ಯಾರ್ಯಾರಿಗೆ ಆ ಬಗೆಯ ಅಂಟು ಹಚ್ಚಿಯೇ ಗಾಳಿಪಟ್ಟು ಒಂದು ಬಿಟ್ಟು ಅಭ್ಯಾಸ ಇದೆಯೋ ಅವ್ರಿಗೆ ಗೊತ್ತಾಗುತ್ತೆ. ಬಾಕಿ ಉಳಿದವರಿಗೆ ಇಲ್ಲಿ ವಿವರಣೆ. ಯಾತಕ್ಕೋಸ್ಕರ ಆ ವಿಜಯದ ಅಂಟನ್ನು ಬಳೆದದ್ದವಳು ಅಂತಂದ್ರೆ, ಹರಿಯದಂತೆ ಅವುಗಳನ್ನು ರಚಿಸಿರುವಳು. ಆ ದಾರ ಅಂತ ಹೇಳ್ತಕ್ಕಂಥದ್ದು ಬಹಳ ಬೇಗ ಬಿಟ್ಟು ಹೋಗಬಾರದು, ಕೊಡದು ಹೋಗಬಾರದು, ತನ್ನ ಹತೋಟಿಯ ತಪ್ಪಿ ಹೋಗದಂತೆ ಅವಳು ಎಚ್ಚರವಾಗಿ ನೋಡ್ಕೊಂಡಿರ್ತಾಳೆ ಅದಕ್ಕೆ ಆ ಅಂಟನ್ನ. ಬಳಿಕ ಇಂತು ಹಾರುವ ನೂರಾರು ಸಾವಿರಾರು ಪಟಗಳಲ್ಲಿ ಒಂದು ಎರಡೋ ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರಲು ಅವುಗಳನ್ನು ನಿರೂಪಿಸುತ್ತಾ ಈ ತಾಯಿ ಕೈಯ ಚಪ್ಪಳೆ ಕಟ್ಟಿ ನಲಿಯುತ್ತಿಯಳು. ಯಾವನೋ ಒಬ್ಬ ಸಾಧಕ ಕಚ್ಚಿದ್ದೀರ ಪ್ರತ್ಯಗಾತ್ಮಾನ ವೈಚಿದ ಆವೃತ್ತ ಚಕ್ಷುರ ಅಮೃತತ್ವ ಮಿಚ್ಚನ್ನ. ಯಾವನೋ ಒಬ್ಬ ಧೀರ ಸತತ ಸಾಧನೆ ಮಾಡಿ ಭೀಷ್ಮ ಪ್ರತಿಜ್ಞೆ ಮಾಡಿ ಮನಸ್ಸನ್ನು ದೃಢವಾಗಿಸಿಕೊಂಡು ಆ ಪರಬ್ರಹ್ಮವನ್ನು ಯಾವಾಗ ಸಾಕ್ಷಾತ್ಕಾರ ಮಾಡಿಕೊಳ್ತಾನೋ ಮಾಯೆಯನ್ನ ಖಚ ಖಚನೆ ಕತ್ತರಿಸಿಕೊಳ್ತಾನೆ. ಆ ವಿಶಾಲ ನೀಲಾಕಾಶದಲ್ಲಿ ತಾನೇ ತಾನಾಗಿ ಹಾರಾಡ್ತಾನೆ. ಬಾಕಿ ಉಳಿದ ಪಟಗಳಲ್ಲಿ ಇಲ್ಲೇ ಓಡಾಡಿಕೊಂಡಿರುತ್ತವೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.